ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ. ಮಣ್ಣಿನ ಮಗ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಲಿಯಾಳ ಗ್ರಾಮದ ಪ್ರಗತಿಪರ ರೈತರಾದ ರುದ್ರಪ್ಪ ಜುಲ್ವಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ನಂತರ ಶ್ರೀಮಂತ್ ಎಲ್ ಕಾಂಬಳೆ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಕಿರುರೂಪಕ ಹಸಿರೆಲೆ ಗೊಬ್ಬರ. ಮೊದಲಿಗೆ ಕೆಲವು ಜಾಹೀರಾತುಗಳು. ನಾಣ್ಯ ನಾಣ್ಯ ನಾಣ್ಯ ನಡೆಯುತ್ತಣ್ಣ ಅಣ್ಣ. ನಾಣ್ಯಗಳ ಬಾಳಿಕೆ ಸುದೀರ್ಘವಾಗಿರೋದ್ರಿಂದ ಒಂದೇ ಮುಖಬೆಲೆಯ ವಿವಿಧ ನಾಣ್ಯಗಳು ಏಕಕಾಲದಲ್ಲಿ ಚಲಾವಣೆಯಲ್ಲಿರುತ್ತೆ. ಆದ್ದರಿಂದ ವದಂತಿಗಳ ಬಗ್ಗೆ ಎಚ್ಚರದಿಂದಿರಿ ಮತ್ತು ಸಂಕೋಚವಿಲ್ಲದೆ ಚಲಾಯಿಸಿ. ಗ್ರಾಹಕರಿಂದ ನಾಣ್ಯ ಸ್ವೀಕರಿಸುವಂತೆ ಬ್ಯಾಂಕ್ಗಳಿಗೂ ಸೂಚಿಸಲಾಗಿದೆ. ನಾಣ್ಯ ನಾಣ್ಯ ನಾಣ್ಯ ನಡೆಯುತ್ತಣ್ಣ ಅಣ್ಣ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಹೆಲೋ ಹೆಲೋ, ನಿನಗೆ ಕೇಳಿಸ್ತಾ ಇದೀಯಾ? ನೀನೇಕೆ ನನಗೆ ಉತ್ತರಿಸುತ್ತಿಲ್ಲ? ಹೆಲೋ ಹೆಲೋ, ನನಗೆ ನಿನ್ನ ಮಾತು ಕೇಳಿಸುತ್ತಿಲ್ಲ. ಹೆಲೋ ಹೆಲೋ, ನೋಡಿ, ನೀವು ಸಂಪರ್ಕವನ್ನು ಪಡೆಯದಿದ್ದಾಗ ಇದು ಸಂಭವಿಸುತ್ತದೆ. ಅದೇ ರೀತಿ ಆದಾಯ ತೆರಿಗೆ ಇಲಾಖೆ ವಿವಿಧ ಈ ಪ್ರಚಾರಗಳ ಮೂಲಕ ನಿಮಗೆ ಪದೇ ಪದೇ ಅಧಿಸೂಚನೆಗಳನ್ನು ಕಳಿಸುತ್ತಲೇ ಇರುತ್ತವೆ. ಈ ಪರಿಶೀಲನಾ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಸಹ ಕೇಳಲಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಅಧಿಸೂಚನೆಗಳು ತೆರಿಗೆದಾರರಿಗೆ ತಲುಪುವುದಿಲ್ಲ. ಕಾರಣ, ಅವರ ಇಮೇಲ್ ಐಡಿ, ಫೋನ್ ಸಂಖ್ಯೆ ಮತ್ತು ವಿಳಾಸ ಆದಾಯ ತೆರಿಗೆ ಇಲಾಖೆಯ ದಾಖಲೆಗಳಲ್ಲಿ ನವೀಕರಿಸುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತೆರಿಗೆದಾರರಿಂದ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ದಾವೆ ಹೊಡುವ ಮತ್ತು ತೆರಿಗೆ ಬೇಡಿಕೆಯ ಪರಿಸ್ಥಿತಿ ಎದುರಾಗಬಹುದು. ಆದ್ದರಿಂದ ತೆರಿಗೆ ಪಾವತಿದಾರರು ಆದಾಯ ತೆರಿಗೆ ಇಲಾಖೆಯ ಇ ಫೈಲಿಂಗ್ ಪೋರ್ಟಲ್ಗೆ ಹೋಗಿ ತಮ್ಮ ಸಂಪರ್ಕ ವಿವರಗಳನ್ನು ನವೀಕರಿಸಲು ವಿನಂತಿಸಲಾಗಿದೆ. ಡ್ಯಾಶ್ಬೋರ್ಡ್ಗೆ ಹೋಗಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟ್ ನಲ್ಲಿ ಕ್ಲಿಕ್ ಮಾಡಿ ಮತ್ತು ಡೀಟೇಲ್ಸ್ ಗಳನ್ನು ಅಪ್ಡೇಟ್ ಮಾಡಿ. ಹೆಚ್ಚಿನ ವಿವರಗಳಿಗಾಗಿ ಇ ಫೈಲಿಂಗ್ ಪೋರ್ಟಲ್ ನ ಸಹಾಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾತ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ. ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ, ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ಅಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಕೊಪ್ಪಳ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 60%. ಬೀದರ್ ಜಿಲ್ಲೆಯೊಳಗ 50%. ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ 65%. ಮತ್ತ ಬಳ್ಳಾರಿ ಜಿಲ್ಲೆಯೊಳಗ 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಂದೆರಡು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನಿತ್ಯಮೇಘ ಸಂದೇಶ ಕೇಳಿದಿರಿ. ಮಣ್ಣಿನ ಮಗ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಪ್ರಗತಿಪರ ಹಿರಿಯ ರೈತರಾದ ರುದ್ರಪ್ಪ ಜುಲ್ಫಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಒಬ್ಬ ಹಿರಿಯ ರೈತರಿದ್ದಾರೆ, ಸಾವಯವ ಕೃಷಿಕರು. ಸುಮಾರು 4 ದಶಕಗಳನ್ನ ಅವರು ಸಾವಯವ ಕೃಷಿ ಒಳಗೆ ಕಳೆದಿದ್ದಾರೆ. ಅವರು ನಿಮಗೆಲ್ಲಾ ಪರಿಚಿತರು, ನಮ್ಮ ಇಡೀ ವಿಜಯಪುರ ಜಿಲ್ಲೆ ಯಾಕೆ ಇಡೀ ನಾಡಿಗೆ ಪರಿಚಿತರಾಗಿರುವಂತಹ ಸಾವಯವ ಕೃಷಿಕರು. ಅವರು ಬಹುಶಃ ನಮ್ಮ ರಾಜ್ಯದೊಳಗೆ ಇನ್ನೂ ಸಾವಯವದ ತಿಳುವಳಿಕೆ ಇರಲಿಲ್ಲ, ಅದಕ್ಕಿಂತಲೂ ಪೂರ್ವದೊಳಗೆ ಅವರು ಸಾವಯವ ಯಾನವನ್ನ ಶುರು ಮಾಡಿದಂಥವ್ರು. ಅವರು ಏನು ಇಲ್ಲಿ ತನಕ ಅನುಭವಗಳನ್ನು ಗಳಿಸಿದ್ದಾರೆ, ಅವರ ವಿಚಾರಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಅನಿಸಿಕೆಗಳನ್ನ ಅವರು ಹಂಚಿಕೊಳ್ತಾ ಇದ್ದಾರೆ. ಇಲ್ಲಿವರೆಗೆ ಏನು 4 ದಶಕಗಳ ಕೃಷಿ ಜೀವನ ಅವರದಾಗಿದೆ, ಇಂಥ ದೀರ್ಘಾವಧಿಯೊಳಗೆ ಅವರು ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನ, ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳನ್ನ ಗಳಿಸಿ ನಮ್ಮ ನಾಡಿಗೆ ಕೀರ್ತಿ ತಂದಿದ್ದಾರೆ. ಅವರು ಯಾರು ಅಂತೇಳಿ ನೀವು ಊಹಿಸಿಕೊಳ್ತಾ ಇರಬಹುದು, ನಿಮ್ಮ ಊಹೆ ಸರಿನೂ ಇರಬಹುದು. ಜಮಖಂಡಿ ತಾಲೂಕು ಹುಲ್ಯಾಳ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ಹಿರಿಯ ರೈತರಾಗಿರುವಂತಹ ರುದ್ರಪ್ಪ ಜುಲ್ಫಿ ಅವರ ತೋಟದ ಮನೆಯೊಳಗೆ ಇವತ್ತು ನಾವು ಇದ್ದೀವಿ. ಅವರನ್ನ ಮಾತಾಡಿಸಿ ಅವರ ವಿಚಾರಗಳನ್ನ ಕೇಳುವಂತಹ ಒಂದು ಸಂದರ್ಭ. ರುದ್ರಪ್ಪ ಜುಲ್ಫಿ ಅವರೇ, ತಮಗೆ ನಮಸ್ಕಾರ ಮತ್ತು ಹಾರ್ದಿಕವಾದಂತಹ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಧನ್ಯವಾದಗಳು. ಬಹಳ ಸಂತೋಷ ಆಗ್ತದೆ, ತಾವು ಸುದೀರ್ಘವಾದಂತಹ ಒಂದು ಸಾವಯವ ಕೃಷಿ ಯಾನವನ್ನ ಇಲ್ಲಿ ತನಕ ಮಾಡಿಕೊಂಡು ಬಂದಿದ್ದೀರಿ. ಯಾವ ರೀತಿಯಾದಂತಹ ಒಂದು ಸಾವಯವ ಕೃಷಿ ಬಾಳ್ವೆಯನ್ನ ತಾವು ಶುರು ಮಾಡಿದ್ರಿ, ಅನುಭವಿಸಿದ್ರಿ, ಮತ್ತೆ ಇಲ್ಲಿ ತನಕ ಅದನ್ನ ನಡೆಸಿಕೊಂಡು ಬಂದಿರಿ, ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ಮುಂದುವರೆಸಿಕೊಂಡು ಹೋಗುವಂತಹ ಒಂದು ವಿಚಾರ ತಮ್ಮದಿದೆ. ನಮ್ಮ ಎಲ್ಲ ಯುವ ಕೃಷಿಕರಿಗೆ ವಿಶೇಷವಾಗಿ ತಮ್ಮ ವಿಚಾರಗಳು ಮಾರ್ಗದರ್ಶನ ನೀಡ್ತಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ನಿಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಮನವಿ. ನಾವೊಂದು PUC ವ್ಯಾಸಂಗವನ್ನ ಮುಗಿಸಿ ಕೃಷಿಗೆ ನಾನು ಅನಿವಾರ್ಯವಾಗಿ ಬರಬೇಕಾಯ್ತು. ನಮ್ಮ ತಂದೆಯವ್ರಿಗೆ ವಯಸ್ಸಾಗಿ ಬರ್ತು. ಒಕ್ಕಲತನದಲ್ಲಿ ನನ್ನ ಮಾರ್ಗದರ್ಶಕರು ಫಸ್ಟ್ ಅಂದ್ರೆ ನಮ್ಮ ತಂದೆ ತಾಯಿಗಳನ್ನ. ನಮ್ಮ ಅಪ್ಪನ ಒಕ್ಕಲತನ ನೋಡಿದ್ದೆ ನಾನು, ಅವರು ಮುಧೋಳ ತಾಲೂಕ್ನಾಗ. ಅವ್ರು ಹೆಂಗ್ ಒಕ್ಕಲತನ ಮಾಡ್ತಿದ್ರು ಅಂದ್ರೆ ಅದನ್ನ ನನಗೆ ಇವತ್ತಿನವರೆಗೂ ನಮ್ಮ ಕಣ್ಣಲ್ಲೇ ನಾನು ನೋಡಿ ನನಗೆ ವಿಚಿತ್ರ ಆಗಿದೆ. ಅಂತ ಒಂದು ಒಕ್ಕಲತನ ಅವ್ರದ್ದು, 8 ಎತ್ತಿನ ಒಕ್ಕಲತನ ಇತ್ತು ಅವ್ರದ್ದು. ಅಂತ ಒಂದು ಮಾರ್ಗದರ್ಶಕರು ನನಗ ತಾಯಿಯಾಗಿ ಅವರು ಸಿಕ್ಕರು. ಮತ್ ನಮ್ ತಂದೆನು ಸುಮಾರು ನಮ್ 13 ತಲೆಮಾರುಗಳ ಮಂತನ್ ನಮ್ದು. ಹಿಂಗಾಗಿ ನನಗ ಒಕ್ಕಲ್ತನ ಅಷ್ಟೇನು ಟಫ್ ಅನ್ಸಲಿಲ್ಲ. ಕೇಳ್ತೀವಿ ಇದು ಬಾಧಕ ಆಗ್ತಾ ಇದೆ ಭೂಮಿ ಶರೀರಕ್ಕೆ ಮಾನವ ಶರೀರಕ್ಕೆ ಅಂತ ಹೇಳಿ ಕೇಳ್ತೀವಿ. ಇದನ್ನ ಬಿಡಬಾರ್ದು ಯಾಕಂತೇಳಿ ವಿಚಾರ ಬಂತ ನನಗೆ. ನಮ್ಮ ಮನೆಯಲ್ಲೂ ನನಗೆ ವಿರೋಧ ಬಂತು. ನಮ್ಮ ಅಪ್ಪಾಗ ನಮ್ಮ ಅಪ್ಪ ಊರೆಲ್ಲ ಗೊಬ್ಬರ ಹಾಕ್ತಾರ ನೀವ್ ಬಿಟ್ಟು ಏನ್ ಮಾಡೋಲಿ, ಸುಮ್ಮೆಲ್ಲ ಹಾಕೆಲ್ಲ ಅದೇನ್ ದೊಡ್ಡ ಏನ್ ಮಾಡೋದು ನೀವ್ ಬಿಟ್ರೆ ಏನಾಗೋ ಮತ್ತ ಹಿಂಗ ಅಂತೇಳಿ ನಮ್ ಬಾಬಾರು ಅವರು ಒಂದ್ ಸ್ವಲ್ಪ ನನಗ ಮಾತಾಡಿದಾರೆ. ಬಟ್ ಆದ್ರೂ ನಾನು ಅವ್ರು ಮತ್ ಕನ್ವರ್ಟ್ ಮಾಡ್ಕೊಂಡಿ. ಯಾಕಂತಂದ್ರೆ ನಮಗೆ ಆಕಳಾಗಿರ್ಲಿ ಎಮ್ಮೆ ಆಗಿರ್ಲಿ ಇವುಗಳು ಖಂಡಿತ ಇರಬೇಕು. ಅವತ್ತರ ಸಗಣಿ ಗೋಮೂತ್ರ ಬಹಳಷ್ಟು ನಮ್ಮ ಜಮೀನಕ್ಕೆ ಬಹಳ ಉಪಯೋಗ ಐತೆ. ಬರೀ ನೀವು ಒಂದಿಷ್ಟು ಸಗಣಿ ಗೊಬ್ಬರ ಒಂದಿಷ್ಟು ಗೋಮೂತ್ರ ನೀರಿನ ಜೊತೆ ನೀವು ಬಿಟ್ರೆ ಸಾಕು, ಏನ್ ಅದ್ಭುತ ನಿಮ್ಮ ಭೂಮಿಯ ಮಣ್ಣಿನ ಕಣಗಳ ರಚನೆ ಲಾಕತ್ತಿ ಅನ್ನೋದು ನೀವು ನೋಡಬಹುದು. ಇವತ್ತು ಯಾವ ಯೂರಿಯಾ ಡಿಎಪಿ ಬೇಕಂತ ಏನಂತೀರಿ, ಖಂಡಿತ ಸಾಧ್ಯ ಇಲ್ಲ. ಇವತ್ತು ನಾನು ಬಾಳೆ ಅರಿಶಿನ ಬಹಳಷ್ಟು ಎಲ್ಲಾ ಬೆಳೆಗಳನ್ನ ಬೆಳೆದಿದ್ದೀನಿ. ಯಾವನ್ನ ಬಿಟ್ಟರೆ ದಾಳಂಬರಿ ದ್ರಾಕ್ಷಿ ಎರಡನ್ನು ಬಿಟ್ಟ ಉಳಗದ ಎಲ್ಲ ಬೆಳೆಗಳನ್ನ ನಾನು ಬೆಳೀತಾ ಇದ್ದೀನಿ. ಸುಮಾರು ಒಂದು 35 ವರ್ಷ ಒಂದು 40 ವರ್ಷ ಸಮೀಪತ್ತು ನನ್ನ ಅನುಭವದಲ್ಲಿ ಬಂದಿಲ್ಲ. ಯಾಕಂತಂದ್ರೆ ಅದು ಬರೋದಿಲ್ಲ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ಪೂರ್ವಜರು ಈ ಗೊಬ್ಬರ ಫ್ಯಾಕ್ಟರಿಗಳು ಹುಟ್ಟಿದ್ದು ಈಗ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಕಥೆ ಇದೆ. ಎಷ್ಟೋ ಸಾವಿರಾರು ತಲೆಮಾರುಗಳಿಂದ ಈ ಕೃಷಿ ನಮ್ಮ ದೇಶದಲ್ಲಿ ಬಂದದ್ದು. ಅದಕ್ಕೆ ಬಹಳಷ್ಟು ಇತಿಹಾಸ ಐತಿ. ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಮತ್ತ ಅದರ ಬಾಧಕ ಇವತ್ತಿನ ಗೊತ್ತಾಗತೈತಿ ಎಲ್ಲರಿಗೂ ಏನಾಗತೈತಿ, ಇವತ್ತು ಶರೀರಕ್ಕೆ ಏನಾಗ್ತದೆ, ಭೂಮಿಗೆ ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಅದನ್ನ ನಂತರ ವಿಚಾರ ಮಾಡೋಣ. ಅದ್ ಮಾಡ್ತಾ ಮಾಡ್ತಾ ಬಂದು ಕೆಲವೊಂದು ಬೆಳೆಗಳು ಗ್ರಿಪ್ ತಗೊಂಡು ನಾನು ಏನ್ ಮಾಡಿದೆ ಅಂದ್ರೆ, ಒಮ್ಮೆ ರಾಜ್ಯ ಮಟ್ಟದ ಗೋವಿನ ಜೋಳದ ಬೆಳೆ ಸ್ಪರ್ಧೆ ಇತ್ತು ಮೆಕ್ಕೆಜೋಳದ್ದು. ಅದರಲ್ಲಿ ಸುಮ್ನ ನೋಡು ನಾವು ಏನ್ ಚಡ್ಡಿ ಹಾಕೊಂಡು ಕುಸ್ತಿ ಹಿಡಿನು ಏನ್ ಆಕತಿ ನಮ್ಮ ಊರಾಗ ಮಂದಿ ಕೆಲವಂದ್ರ ಅಂದ್ರೆ ರಾಜ್ಯ ಮಟ್ಟದ ಅಂದ್ರೆ ಏನು, ಅದೇನ್ ಹಗರ ಐತೆ ಸಾಮಾನ್ಯ. ಇಲ್ಲಿ ಊರಾಗ ಆಗೋದಿಲ್ಲ, ಇನ್ ತಾಲೂಕಾ ಅಲ್ಲ ಜಿಲ್ಲಾ ಅಲ್ಲ ರಾಜ್ಯ ಮಟ್ಟದಾಗ ನೋಡು ಅಂತ ಹೇಳಿ ವಿಚಾರ ಮಾಡಿ ನೋಡಿದಾಗ ಸುಮಾರು 50 ಕ್ವಿಂಟಲ್ ರಾಜ್ಯದಲ್ಲಿ ಫಸ್ಟ್ ಪ್ಲೇಸ್ ಬಂತು ನನಗೆ 2005 ಅದು. ಹಿಂಗಾಗಿ ಅದೊಂಥರ ಒಂದು ಸ್ಫೂರ್ತಿ ಆದಂಗಾಯ್ತು ನನಗೆ. ಇನ್ನೊಮ್ಮೆ ಏನಾಯ್ತು, ನಾನು ಸುಮ್ನೆ ಹಂಗೆ ಮಧ್ಯಾಹ್ನದಲ್ಲಿ ಕುಂತಿದ್ವಿ, ಒಬ್ರು ಯಾರೋ ಆಸ್ಟ್ರೇಲಿಯಾದ ಒಬ್ರು ಅವರು ಫೀಲ್ಡ್ ಆಫೀಸರ್ ಕಾಣಿಸ್ತಾರೆ, ಬಾಗಲಕೋಟೆ ಹೊಂಟಿದ್ರು ಅವ್ರು. ನಾವು ಕರೆದಿಲ್ಲ ಬಿಟ್ಟಿಲ್ಲ ಅವ್ರನ್ನ. ಸುಮಾರು ಅವ್ರು 4 ಕಾರ್ಗಡಿ ಜೊತೆ ಹೊಂಟಿದ್ರು. ನಮ್ ತೋಟಕ್ಕೆ ಬಂದು ನಾವೊಂದು ಸೂರ್ಯಕಾಂತಿ ಪ್ಲಾಟ್ ಬೆಳೆದಿದ್ದೆ ನಾನು. ಅವ್ರಿಗೆ ಭಾನು ಒಂದಿಲ್ಲ, ನಾವು ನಮ್ಮ ತೋಟ ನೋಡಿಲ್ಲ. ರೋಡ್ ಮೇಲೆ ಹೊಂಟಾಗ ಅವರು ಬರೀ ನಮ್ ಸೂರ್ಯಕಾಂತಿ ಹೂವನ್ನು ನೋಡಿ ನಮ್ ತೋಟಕ್ಕೆ ಒಳಗ್ ಪ್ಲಾಟಿಗೆ ಹೋಗ್ಬಿಟ್ಟಿದ್ರು ಅವರು. ಇವ್ರ್ಯಾರು ಕಾರ್ಗಡಿ ತಗೊಂಡು ನಮ್ ತೋಟದಾಗ ಒಳಗ್ ಹೋದ್ರಂತ ನಾವು ನೋಡ್ಲಾಗಿ ಹೇಳಿದ್ರು. ನನಗೆ ಇವತ್ತಿನವರೆಗೂ ಬಹಳ ಅದು ನನ್ನ ಕೃಷಿಗೆ ಪ್ರೇರೇಪಣೆ ಆಗಿತ್ತು. ಏನಂದ್ರೆ ಈ ತರ ನಾ ಸೂರ್ಯಕಾಂತಿ ಬೆಳೆಯೋದು ಕೇವಲ ಅಮೆರಿಕಾದಲ್ಲಿ ಮಾತ್ರ ನೋಡಿನಿ ಅಂದ್ರೆ ಅವರು. ಇಷ್ಟು ದೊಡ್ಡ ಸೈಜ್ ಬರುವಂತದ್ದು. ಹಿಂಗಾಗಿ ಅದು ಕಂಪನಿಯವರು ಒಂದು ಫೀಲ್ಡ್ ಡೇ ಮಾಡಿ ಕೇಸಿಂದ ಒಂದು ಸುಮಾರು ಬಹಳಷ್ಟು ಸಾವಿರಾರು ಜನರಿಗೆ ಅದು ನಮ್ಮಲ್ಲಿ ಕಾರ್ಯಕ್ರಮ ಮಾಡಿ ಆದ್ರು. ಹಿಂಗಾಗಿ ಒಟ್ಟಾರೆ ಕೃಷಿಯಲ್ಲಿ ಇಂತ ಒಂದು ಕಾರ್ಯಕ್ರಮಗಳು ಹಿಂಗಾಗಿ ನನಗೆ ಒಂದು ತರ ಪ್ರೋತ್ಸಾಹ ಕೊಟ್ಟ ಹುಲಿಯಾಳ ಜುಲ್ಪಿ ಕರಿ ಬಂದಿನಿ ಒಂದು ಅಂತೇಳಿ ಡೆವಲಪ್ ಮಾಡಿ ಇವತ್ತು ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತಗೊಳ್ಳುವಂತವನ್ನ ಮಾತ್ರ ಒಂತೇನಿಲ್ಲಿರ್ತವೆ. ಹಿಂಗಾಗಿ ಈ ತಳಿನೂ ಕೂಡ ಬಹಳಷ್ಟು ರೈತರಿಗೆ ಸಹಕಾರಿಯಾಗಿದೆ. ಈ ಎರಡು ತಳಿಗಳನ್ನು ನಾವು ಡೆವಲಪ್ ಮಾಡಿದ್ದಕ್ಕಾಗಿ ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ನಾವು ನಮ್ಮ ಊರನ್ನ ಹೆಸರನ್ನ ಗುರುತಿಸಿಕೊಳ್ಳುವಂತ ಅವಕಾಶ ಆಗಿದೆ. ಮತ್ತೆ ನಮ್ಮ ರೈತ ಕುಲಕ್ಕೂ ಒಂದು ಸೇವೆ ಸಲ್ಲಿಸುವ ಒಂದು ಅವಕಾಶ ನಮಗೊಂದು ಇವತ್ತು. ಹಿಂಗಾಗಿ ಒಟ್ಟಾರೆಯಾಗಿ ಇವತ್ತು ಏನು ಡೆಲ್ಲಿಯಲ್ಲಿ ಇರ್ತಕ್ಕಂತ ಪೂಸಾ ವಿಶ್ವವಿದ್ಯಾಲಯದವರು ಅವರು ಕರೆದು ಅವರು ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಅಂತ ಕೊಟ್ಟರು ಅವರು. ಅದು ಬಹಳ ಖುಷಿ ಆಯ್ತು. ನಿಮಗೆ ಈಗಾಗಲೇ ಹೇಳದಂತೆ ಈ ನಮ್ಮ ಇಂಡಿಯಾ ಆರ್ಗ್ಯಾನಿಕ್ ಅವಾರ್ಡ್ ಅವರು 2019 ಆರ್ಗ್ಯಾನಿಕ್ ಇಂಡಿಯಾ ಅವಾರ್ಡ್ ಅಂತೇಳಿ ರಾಷ್ಟ್ರಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು. ಆ ನಂತರ ಅದೇ ಒಂದು ಗ್ರೂಪ್ ಮೇಲೆ ಸುಮಾರು ನಾನೊಂದು 10 ಜನರಿಗೆ ಗೈಡೆನ್ಸ್ ಮಾಡಿ ಬಹಳ ಜನರು ಇವತ್ತು ನಮ್ಮ ಹೆಸರು ಹೇಳ್ತಾರೆ. ಅವರ ರುದ್ರಪ್ಪ ಅವರ ಕಾರಣರಿ ನಾವೆಲ್ಲ ತಗೊಳ್ಳಿಕ್ಕೆ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಅಂತೇಳಿ ಬಿಜಾಪುರ ಜಿಲ್ಲೆಯಲ್ಲಿ ಮಲ್ಲು ಬಿದ್ರಿ ಅಂತದಾರ. ಮತ್ತ ಇನ್ನು ಎಲ್ಲಿಂದ್ರ ನಮ್ಮ ಇಲ್ಲಿ ಬೊಳಲ್ಮಟ್ಟಿ ಅವರದಾರ, ಇಲ್ಲಿ ಶ್ರೀಕಾಂತ್ ಕುಂಬಾರ್ ಅಂತದಾರ, ಮತ್ತೆ ಇಲ್ಲಿ ರಮಣ ಕಡ್ಕೋಳ್ ಅಂತದಾರ, ಮತ್ತ ಭುಜಬಲ್ಲಿ ಅಂತೇಳಿ ಅಥಣಿ ತಾಲೂಕದಾಗ ಅದಾರ. ಬಹಳಷ್ಟು ಜನ ಹಿಂಗ ರೈತರು ಅವ್ರಿಗೆ ಯಾವುದೇ ನಮ್ಗೆ ಯಾವುದೇ ಉದ್ದೇಶದಿಂದ ಒಂದಿಷ್ಟು ಗೈಡೆನ್ಸ್ ಮಾಡಿ ನೀವು ನ್ಯಾಷನಲ್ ನಲ್ಲಿ ಗುರುತಿಸ್ಕೋಬಹುದು, ನ್ಯಾಷನಲ್ ಅವಾರ್ಡ್ ತಗೋಬಹುದು ಅಂತೇಳಿ ಬಹಳಷ್ಟು ರೈತರಿಗೆ ನಾನು ಸಹಾಯ ಸಹಕಾರ ಮಾಡ್ಕೊತಾ ಬಂದಿದ್ದೀನಿ ಇವತ್ತು. ತಾವು ಬಹಳ ಅದ್ಭುತ ವಿಷಯ ಹೇಳಿದ್ರಿ, ಎರಡು ತಳಿಗಳ ಬಗ್ಗೆ ತಾವು ಹೇಳಿದ್ರಿ ಅಭಿವೃದ್ಧಿ ಮಾಡಿದಂತದ್ದು, ಅದು ಕೂಡ ನಿಮ್ಮ ಹೆಸರ ಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಈ ಒಂದು ಬದನೆ ತಳಿ, ಇನ್ನೊಂದು ಗೋಧಿ ತಳಿ. ಈ ತಳಿಗಳನ್ನ ನಮ್ಮ ಭಾಗದೊಳಗ ಇನ್ನೂ ಹೆಚ್ಚಿನ ಕ್ಷೇತ್ರದೊಳಗ ಪ್ರಸಾರ ಮಾಡುವುದಕ್ಕ ಮತ್ತೆ ನಮ್ಮ ರೈತರಿಂದ ಬಂದಂತಹ ಪ್ರತಿಕ್ರಿಯೆ ಆಗಲಿ ಅಥವಾ ಇದಕ್ಕ ಆದಂತಹ ಪ್ರಯತ್ನಗಳು, ಅದರ ನಂತರ ಇದು 2005 ನೀವು ಮಾಡಿದಂಥದ್ದು 2015 ಅವಾರ್ಡ್ 2015 ಕೊಟ್ಟದ್ದು ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಅವರು ಕೊಟ್ಟದ್ದು 2015. ಅದಕ್ಕಿಂತ ಮುಂಚೆ 4 ವರ್ಷ ನನ್ನಲ್ಲಿ ಸ್ಟಡಿ ಮಾಡಿದ್ರು ಅವರು. ನೇರವಾಗಿನ ನನಗೆ ಅವರು ಇದು ಚಲೋ ಐತಿ ವೆರೈಟಿ ಅಂತೇಳಿ ಅನ್ಲಿಲ್ಲ. 4 ವರ್ಷ ಇಲ್ಲಿ ತೋಟಕ್ಕೆ ಬಂದ್ರು ಡೆಲ್ಲಿಯಿಂದ, ಪ್ರತಿ 6 ತಿಂಗಳಿಗೊಮ್ಮೆ ಬಂದ್ರು. ಅದರದೆಲ್ಲ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಮತ್ತೆ ಅದನ್ನ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ತೋಟಗಾರ ವಿಶ್ವವಿದ್ಯಾಲಯಕ್ಕೆ ಅವರು ಸರ್ಕಾರದಿಂದನೇ ಅಲ್ಲಿ ಅದನ್ನ ಅನುದಾನ ಕೊಟ್ಟು ಅದರದ ನಮಗೆ ಪೂರಾ ಕ್ಯಾರೆಕ್ಟರಿಸ್ಟಿಕ್ ಅದು ಏನೈತೆ ಅನ್ನೋದು ರಿಪೋರ್ಟ್ ಕೊಡ್ಬೇಕಂತೇಳಿ ಅಲ್ಲಿ ನ್ಯಾಷನಲ್ ಲೆವೆಲ್ ಕೊಡ್ತಿದ್ರು. ಆ ಪ್ರಕಾರ ಅವರೆಲ್ಲ ಅದನ್ನ ರಿಸರ್ಚ್ ಮಾಡಿಕೊಂಡು ಅದರ ನ್ಯಾಷನಲ್ ಲೆವೆಲ್ ಕೆನ ಎಫ್ ಕಳಿಸಿದ್ರು ಅವರು. ಆ ನಂತರ ನಮಗೆ ನ್ಯಾಷನಲ್ ಅವಾರ್ಡ್ ಸಿಗ್ತದೆ. ಸುಮಾರು 4-5 ವರ್ಷದ ಒಂದು ಪ್ರೊಸೆಸ್. ಆ ಬದನಿ ತಳಿ ನೋಡಕ್ ಬಂದಾಗ ಈ ನಮ್ಮ ಗೋಧಿ ತಳಿಯನ್ನು ನೋಡಿದಂತ ಒಬ್ಬ ನೌಶಾದ್ ಅನ್ನುವಂತ ಒಬ್ಬ ಕೃಷಿ ಇಲಾಖೆ ಅವು ಎನ್ ಎಫ್ ದಲ್ಲಿ ಅಂತ ಒಬ್ಬ ಅಧಿಕಾರಿ ಆತರು. ಇದೇನ್ರಿ ಅಂತಂದ್ರು, ಇದು ಒಂದು ಗೋಧಿ ತಳಿ ಸರ್ ಅಂದ್ರು. ಏನಿದು ಇಷ್ಟ ಹೆಂಗ್ ಉದ್ದೈತಿ, ಏನೈತಿ ಕತ್ತಿ ಅಂತಂದ್ರು. ನಾವೊಂದಿಷ್ಟು ವೀಸಾ ಒಯ್ಯಬಹುದಂದ್ರೆ ಏನ್ ಸರ್ ಅವಶ್ಯವಾಗಿ ಒಯ್ಯರಿ ಅಂತಂದೆ. ಬಟ್ ಅವ್ರು ಓದಿ ಏನ್ ಮಾಡಿದ್ರು, ಅದನ್ನ ಇಡೀ ಎನ್ ಐಎಫ್ ಏನಿದೆ ಆ ಎನ್ ಐಎಫ್ ಫೌಂಡೇಶನ್ ಅಲ್ಲಿ ವೀಸಾ ಕೊಟ್ಟು ಇವತ್ತು ಥ್ರೂಔಟ್ ಇಂಡಿಯಾದಲ್ಲಿ ಬಹಳಷ್ಟು ಸುಮಾರು 17 ರಾಜ್ಯದವರಿಗಿಂತ ನಮ್ದು ಇಳುವರಿ ಹೈಯೆಸ್ಟ್ ಅಂತೇಳಿ ರಿಪೋರ್ಟ್ ಬಂದಿದೆ. ಅವರು ರಿಪೋರ್ಟ್ ತೋರಿಸಿದ್ದಾರೆ ಅದನ್ನ. ಅದು ಕೂಡ ಇವತ್ತು ಬಹಳಷ್ಟು ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಿದೆ. ನಾವು ಅದ್ರ ಬಹಳ ಅದರಲ್ಲಿ ಏನಿದೆ ಬಹಳಷ್ಟು ಕಡಿಮೆ ಪ್ರಮಾಣ ಗ್ಲುಟೀನ್ ಇದೆ, ಮತ್ತೆ ಇಳುವರಿ ಹೆಚ್ಚು ಬರ್ತಾ ಇದೆ, ಯಾವುದೇ ರೋಗ ರುಜಿನ ಕಡಿಮೆ ಇದೆ ಸಾಧ್ಯತೆ. ಮತ್ತೆ ಇಳುವರಿ ಅಂತೂ ಅದು ನೋಡಿದ್ರ ಅದು ಸುಮಾರು ನಮ್ಮ ಈ ಸಾಮಾನ್ಯವಾಗಿ 8-10 ಕ್ವಿಂಟಲ್ ಬೆಳಿತೇವೆ. ಬಟ್ ಇದನ್ನ ನಾವು 25-30 ಕ್ವಿಂಟಲ್ ತನಕ ನಾವು ಮನಸ್ಸು ಮಾಡಿದ್ರೆ ಅದು ಹೆಂಗಂದ್ರೆ ಪದ್ಧತಿ ಹವಾಮಾನ ಇರಬೇಕು, ಪದಶ್ರಿ ಕಳೆ ನಾಶಕ, ನೀರು ನಿರ್ವಹಣೆ, ಮತ್ತೆ ಇವನ್ನೆಲ್ಲ ನಾವು ಸ್ವಲ್ಪ ಅಷ್ಟು ಎಲ್ಲನೂ ಪದಶ್ರಿ ಮಾಡಿಬಿಟ್ರೆ ಸುಮಾರು ನಾವು ಅಷ್ಟು ಇಳುವರಿನ ತಕ್ಕೋಬಹುದು ಅಂತೇಳಿ ನನಗೆ ಅನಿಸ್ತಾ ಇದೆ. ನಾವು ತೆಗಿತಾ ಇದ್ವಿ ಪ್ರತಿ ಸಾರಿ ಈಗ. ಅದಕ್ಕೆ ಮಸ್ಟ್ ಅದು ಏನಂದ್ರೆ ತಿಪ್ಪಿ ಗೊಬ್ಬರ ಮಾತ್ರ ಅವಶ್ಯಕವಾಗಿ ನಾವು ಸಾವಯವ ಗೊಬ್ಬರಗಳನ್ನ ಹಾಕಲೇಬೇಕು. ಅಂದ್ರೆ ನಾವು ಈ ಏನ್ 2 ತಳಿಗಳದಾವ ಇವುಗಳನ್ನು ನಾವು ಸಂಪೂರ್ಣವಾಗಿ ಸಾವಯವ ಕೃಷಿ ಒಳಗೆ ಬೆಳೆಯುವುದಕ್ಕೆ ಸಾಕಷ್ಟು ಅವಕಾಶಗಳದಾವ ಅಂತೀರಿ? ಹೌದು ಸರ್. ಸುಮಾರು ನಮ್ಮ ಮದರ್ ಏನದನ್ನ ಒಂದು ಕಾಡಿನಲ್ಲಿದ್ದಂತ ಬದ್ನೆ ಬೀಜವನ್ನು ತಂದು ಅದನ್ನ ನಾಡಿಗೆ ತಂದಿವಿ. ಇವತ್ತು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಯ್ಯುವಂತ ಒಂದು ಪ್ರಕ್ರಿಯೆ ನಮ್ಮ ಊರಿನ ಹೆಸರು ಬಂತ. ಅದಕ್ಕೆ ಯಾಕಂತಂದ್ರೆ ಅದು ಹೆಂಗ ಇವತ್ತಿನೂ ನಾವು ಅದನ್ನ ಏನ್ ಪ್ರಯೋಗ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ ಹಂತದಲ್ಲಿ ಅದ ಬೀಜದ ನಾಟಿಯ ತಳಿ ಅಂತರ ಪ್ರತಿಯೊಂದು ಇವತ್ತಿನವರೆಗೂ ನಾವು ಒಂದು ಸುಮಾರು ಒಂದು 35 ವರ್ಷ ಆಯ್ತು. ಪ್ರತಿಯೊಂದನ್ನು ನಾವು ಇವತ್ತಿನವರೆಗೂ ಅದರಲ್ಲಿ ಬದಲಾವಣೆಗಳು ಮಾಡ್ತಾನೆ ಬಂದಿದ್ದೀವಿ. ಯಾವ್ದಾದ್ರು ಇಂಟರ್ ಕ್ರಾಪ್ ಅನ್ನು ಚೇಂಜ್ ಮಾಡೋದು, ಆ ಸಾಲಿನ ಅಂತರ ಚೇಂಜ್ ಮಾಡೋದು, ಮತ್ತೆ ಅದರೊಳಗೆ ಇನ್ನ ಹಚ್ಚು ಒಂದು ಪದ್ಧತಿಯರ ಚೇಂಜ್ ಮಾಡೋದು, ಇವತ್ತು ರೈಸ್ ಬೆಡರ್ ಮಾಡೋದು, ಪ್ರತಿಕೂಲ ಎಲ್ಲ ಸರಿಯಾದ ಹವಾಮಾನ ಇದ್ರೆ ಮತ್ತೆ ನಾವು ಸಾಮಾನ್ಯವಾಗಿ ದಿವಸ ಪಲ್ಯ ಖರೀದಿನಂತೆ ಸಾಮಾನ್ಯ ಏನ್ ನಾರ್ಮಲ್ ಹರಿತೀವಿ ಒಂದು 45 ಗ್ರಾಮದ್ದು ಅಷ್ಟೇ ಹರಿತೀವಿ. ಅದಕ್ಕೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆನೇ ಇಲ್ಲ. ಇವತ್ತು ಅದನ್ನು ಕಾಶ್ಮೀರದಲ್ಲಿ ಸರ್ ಬೆಳೀತಾ ಇದ್ದಾರೆ, ಬೇರೆ ರಾಜ್ಯಗಳಿಗೆ ಫ್ರೀಯಾಗಿ ಹಂಚ್ತಾ ಇದ್ದಾರೆ ಅವರು. ಅದೊಂದು ಅವರು ಅದು ದೇಶಕ್ಕೆ ಅವ್ರು ಮಾಡ್ತಾ ಇರತ್ತ ಒಂದು ಆಫೀಸಿನ ಒಂದು ಅದು ಸ್ಪೆಷಾಲಿಟಿ. ಹಿಂಗಾಗಿ ನನ್ನ ಕಡೆಯಿಂದ ಹಣ ಕೊಟ್ಟು ಬೀಜ ತಗೊಂಡು ರಾಜ್ಯದ ದೇಶದ ತುಂಬಾ ಎಲ್ಲಾ ರಾಜ್ಯದ ರೈತರಿಗೂ ಹಂಚ್ತಾ ಇದ್ದಾರೆ. ಇವತ್ತು ಗೋಧಿ ಬೀಜನು ಹಂಗೆ ಮಾಡಿದ್ದಾರೆ. ಮತ್ತೆ ಗೋಧಿ ಬೀಜನು ಇವತ್ತು ನಮ್ಮ ಧಾರವಾಡ ಯೂನಿವರ್ಸಿಟಿಯಲ್ಲಿ ಅಲ್ಲಿಯೂ ಪಿಂಡ್ಯಾದಿಂದ ಅನುದಾನ ಕಳಿಸಿ ಉಮಾ ಮೇಡಮ್ ಅಂತ ಹೇಳಿದ್ದಾರೆ, ಅವರು ರಿಸರ್ಚ್ ಮಾಡಿದ್ದು ಗೋಧಿ ತಳಿ ಬೀಜ. ಅವರು ರಿಪೋರ್ಟ್ ಹೇಳಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ಸರ್ ಎಲ್ಲಾ ತಳಿಗಳಿಂದ ನಿಮ್ಮ ತಳಿ ಇಳುವರಿ. ಸಂತೋಷ, ಈ ಭಾಗದ ರೈತರು ಈಗೇನು ನೀವು ತಳಿ ಅಭಿವೃದ್ಧಿ ಮಾಡಿ ಅದರ ಒಂದು ಕೀರ್ತಿಯನ್ನ ಈ ನಾಡಿಗೆ ತಂದುಕೊಟ್ಟಿರಲ್ಲ, ನಮ್ಮ ಸುತ್ತಮುತ್ತಲಿನ ರೈತರು ಯಾವ ರೀತಿ ಸ್ಪಂದಿಸಿದ್ರು, ಮತ್ತೆ ಅದರ ಪ್ರಸಾರದ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಖುಷಿ ಆಗೈತಂದ್ರೆ ಏನ್ರಿ, ನನಗೆ ನಮ್ ಕರಿ ಬದ್ಯದ ಒಂದು ಯಾಕ ನಾವು ಹೆಂಗ ಈಗ ಜಾಗ ತಗೊಂಡ್ರು ಅಂತ ಒಂದು, ಯಾಕಂತಂದ್ರೆ ಇವತ್ತು ಬಹಳಷ್ಟು ಅದರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಇವತ್ತು ನಮ್ಮ ಭಾಗದಲ್ಲಿ 100 ಎಕರೆ 1000 ಎಕರೆ ಸುತ್ತ ಎಲ್ಲ ಹಳ್ಳಿಗಳು ಹಿಂಗಾಗಿ ಅದು ಒಂದು ದೇಶೀಯ ತಳಿ. ಇವತ್ತು ಯಾವುದು ನಾವು ಈಗ ಮೈಕ್ರೋ ಬೀಜಗಳನ್ನ ಪ್ರತಿ ಸಾರಿ ಮಾರ್ಕೆಟ್ ಹೋಗಿ ತರಬೇಕಾಗ್ತದೆ. ಬಟ್ ಇವತ್ತು ಒಮ್ಮೆ ನಾವು ಇದನ್ನ ಬೀಜ ನಾವು ಹಿಡಿದ್ಬಿಟ್ಟು ಅಂದ್ರೆ ಸುಮಾರು 40 ವರ್ಷಗಳಿಂದ ನಮ್ಮಲ್ಲಿ ಇದೆ. ನಾವು ಹಡ್ಮಳಿ ಬೀಜ ತರೋದೇ ಅವಶ್ಯಕತೆ ಇಲ್ಲ. ಬಟ್ ಅದನ್ನ ಸಂಗ್ರಹ ಮಾಡಿ ಶೇಪ್ ಮಾಡಿ ನೆಕ್ಸ್ಟ್ ಇಯರ್ ತನಕ ಇಡುವಂತದ್ದೇ ಒಂದು ತಂತ್ರಜ್ಞಾನ ಟೆಕ್ನಿಕ್ ಇದೆ. ಅದನ್ನ ಒಂದ್ ಸ್ವಲ್ಪ ಪದ್ಧತಿ ಇಟ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಮತ್ತೆ ಹಿಂಗಾಗಿ ಗೋಧಿ ತಳಿನೂ ಬಹಳ ಖುಷಿ ಆಗಿದೆ ಸರ್. ಯಾಕಂದ್ರೆ ಬಹಳ ಜನ ಅದನ್ನೆಲ್ಲ ಬೀಜ ತಗೋತಾ ಇದ್ರೆ ನಮ್ ಕಡೆ, ಅದು ಬಹಳಷ್ಟು ಒಳ್ಳೆ ಇಳುವರಿ ತೆಗಿತಾ ಇದ್ದಾರೆ, ಬಹಳ ಖುಷಿ ಆಗಿದೆ. ಯಾಕಂತಂದ್ರೆ ಇವತ್ತು ವಿಜ್ಞಾನಿಗಳ ಡೆವಲಪ್ ಮಾಡಿ ತಳಿಗಳನ್ನ ತಾವೇ ಅಭಿವೃದ್ಧಿ ಹೆಚ್ಚು ಮಾಡೋದ್ರೊಳಗ ಅದಾರ. ಬಟ್ ರೈತರ ತಳಿಗಳನ್ನ ಅಭಿವೃದ್ಧಿ ಮಾಡೋದು ಪ್ರಚಾರ ಮಾಡೋದು ಒಂದ್ ಸ್ವಲ್ಪ ಹಿನ್ನಡೆ ಇದೆ. ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಅವರೆಲ್ಲ ಮಾಡಿ. ಹಿಂಗಾಗಿ ರೈತರು ಇಂತಹ ತಳಿಗಳನ್ನ ಡೆವಲಪ್ ಮಾಡಿದಾರೆ ಅಂತೇಳಿ ಪ್ರಚಾರ ಆಗ್ಬೇಕು ಅಂತೇಳಿ ಕೇಳ್ತಾ ಇದ್ದೇನೆ. ಜುಲ್ಫಿ ಅವರ, ತಾವು ಬಹಳ ಜಲ್ದಿನೆ ಸಾವಯವ ಕೃಷಿ ಬಗ್ಗೆ ಕಲ್ಪನೆ ಇಟ್ಕೊಂಡು ಅದನ್ನು ಶುರು ಮಾಡಿದಂತವ್ರು, ಆ ಸಮಯದೊಳಗ ನಿಮಗ್ ಅನಿಸಿತ ಇಂತಹ ಒಂದು ಸಾವಯವ ಕೃಷಿಯನ್ನ ನಾವು ಫಾಲೋ ಮಾಡಿದ್ರೆ ಅನುಸರಿಸಿದ್ರೆ ಒಂದು ಕೃಷಿ ಒಳಗ ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳಬಹುದು, ಮತ್ತ ವಿಷಮುಕ್ತವಾದಂತಹ ಒಂದು ಆಹಾರ ಅಂತೂ ತಯಾರ ಆಗೇ ಆಗ್ತದೆ ಸಂಪೂರ್ಣವಾಗಿ ನಾವು ಸಾವಯವ ಮಾಡಿದ್ರೆ ಅಂತೇಳಿ. ಆದ್ರೆ ನಮಗೇನು ಇಳುವರಿ ಎಷ್ಟು ನಾವು ನಿರೀಕ್ಷೆ ಮಾಡುವಂತಹ ಒಂದು ಇಳುವರಿ ಇರ್ತದೆ? ರಾಸಾಯನಿಕ ಗೊಬ್ಬರಕ್ಕೆ ಹೋಲಿಸಿದ್ರೆ ಇಲ್ಲಿ ಬಹಳ ಕಡಿಮೆ ಬರ್ತದೆ ಅನ್ನುವಂತಹ ಮಾತುಗಳು ಸುಮಾರು ಕಾಲದಿಂದ ಅದು ನಡ್ಕೊಂಡೇ ಬಂದಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು, ಮತ್ತೆ ಇಳುವರಿಯನ್ನ ನಮಗೆ ಬೇಕಾದಂತಹ ಒಂದು ಮಟ್ಟದೊಳಗೆ ಕಾಯ್ಕೊಂಡು ಹೋಗಬಹುದು, ಹೆಚ್ಚನೂ ಮಾಡಬಹುದು ಅನ್ನುವಂತಹ ಒಂದು ವಿಚಾರದೊಳಗೆ ಅವಾಗ ನಿಮ್ಮ ಕಲ್ಪನೆ ಏನಿತ್ತು? ಸರ್, ನಾನು ಬಹಳ ಜನ ನನಗೆ ಕೇಳಿದ್ರು, ನನ್ನ ತೋಟಕ್ಕೆ ಪ್ರತಿ ಸಾರಿ ವಿಸಿಟ್ ಬರ್ತಾರೆ, ಬೇರೆ ರಾಜ್ಯದವರು ಬರ್ತಾರೆ, ಬೇರೆ ಜಿಲ್ಲೆ ರೈತರು ಬರ್ತಾರೆ, ಎಲ್ಲ ನೋಡ್ತಾರೆ. ಸರ್, ಇದು ಮತ್ತೆ ಹೆಂಗ ಇಳುವರಿ ಏನಂತಾರೆ? ನೀವು ಕಾಂಪಿಟೇಟಿವ್ ಪ್ರೆಸೆಂಟೇಶನ್ ಮಾಡಿ ನೋಡಿ ನನ್ನ ಬೆಳೆ ಇಳುವರಿ ನೋಡಿ ಇವತ್ತು ನಾನು ರಾಷ್ಟ್ರ ಮಟ್ಟದಲ್ಲಿಯೂ ತಗೊಳತ್ತಿದ್ದೇನೆ ಪ್ರಶಸ್ತಿಗಳನ್ನ. ಯಾಕಂತಂದ್ರೆ ವಿದೌಟ್ ಯಾವುದೇ ರಾಸಾಯನಿಕಗಳು ಹಾಕಲಾರದೆ ಗೋಧಿಯಲ್ಲಿ ತಗೊಂಡು ಬದನೆಯಲ್ಲಿ ತಗೊಂಡಿದ್ದೀನಿ, ಅರಿಶಿನ, ಕಬ್ಬು, ಮತ್ತೆ ಇವತ್ತು ಬದನೆ, ಗೋಧಿ. ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಇವತ್ತು ಸರ್ ನನ್ನಲ್ಲಿ ಒಂದು 10,000 ಕೋಳಿ ಫಾರ್ಮ್ ಇದೆ ನಮ್ದು, ಗೊಬ್ಬರ ಸಾಕಷ್ಟು ಲಭ್ಯತೆ ಇದೆ ನನಗೆ. ಅದನ್ನೆಲ್ಲ ಒಂದು 6 ತಿಂಗಳು ಡಿಕಂಪೋಸ್ ಮಾಡಿ ಆನಂತರ ಬೆಳೆಗಳು ಕೊಡ್ತೀನಿ. ಮತ್ತೊಂದು ಆಡಿನ ಫಾರ್ಮ್ ಇದೆ, ಸ್ಟಾಲ್ ಫೀಡ್ ನಮ್ದು, ಒಂದು 100 ಆಡುಗಳದಾವ. ಅದ್ರದ್ದು ಸಾಕಷ್ಟು ಗೊಬ್ಬರ ನನಗೆ ಟನ್ ಗಂಟ್ಲೆ ಸಿಗ್ತದೆ. ಮತ್ತೆ ಆಕಳುಗಳು, ಎಮ್ಮೆಗಳದಾವ. ಹಿಂಗಾಗಿ ನನಗೆ ನೀವೇನ್ ಸಸ್ಟೈನಬಿಲಿಟಿ ಸ್ಥಿರತೆ ಈ ವರ್ಷ ಇಳುವರಿ 10 ಕ್ವಿಂಟಲ್ ಬತ್ತು, ನೆಕ್ಸ್ಟ್ ಇಯರ್ 6 ಕ್ವಿಂಟಲ್ ಬತ್ತು, 4 ಕ್ವಿಂಟಲ್ ಬತ್ತು ಹಿಂಗಣುವಂತ ಮಾತೇ ಇಲ್ಲ. ಯಾಕಂತಂದ್ರೆ ಇವತ್ತು ಬಹಳ ಜನ ನೀವು ನೋಡಿರಬಹುದು, ಬಹಳ ಜನ ಡಿಎಪಿ ಯೂರಿಯಾ ಹಾಕಲಾರ್ದ ಇವತ್ತು ಯಾರು ಗೊಂಜಾಳ ಬೆಳೆಯಕಂತಿಲ್ಲ. ನಂದು ಇಲ್ಲೇ ಐತಿ ಗೊಂಜಾಳ ತೆನಿ ಐತಿ, ಒಂದ್ ಗೊಂಜಾಳ ತೆನಿ ಕೊಡ್ತೇನೆ ನಿಮ್ಗೆ. ನೀವು ಎಲ್ಲಾರು ಲ್ಯಾಬ್ನಾಗ ಚೆಕ್ ಮಾಡಿರದನ್ನ ಬತ್ತಂದ್ರೆ ನನಗೆ ಫೋನ್ ಮಾಡಿ ಹೇಳ್ರಿ, ಇಲ್ರಿ ಇದಕ್ಕೂ ಯೂರಿಯಾ ಡಿಎಪಿ ಹಾಕ್ಯಾರ ಅಂತ ಹೇಳಿ ಅಂತ ರಿಪೋರ್ಟ್ ಬರ್ತದೆ. ಯಾಕಂತಂದ್ರೆ ಹಿಂಗ್ ಚಾಲೆಂಜ್ ಆಗಿ ಹೇಳೋರು ಯಾರಿಲ್ಲ, ನೀವು ನೋಡಿರ್ಬೋದು. ಯಾಕಂತಂದ್ರೆ ಸಾಮಾನ್ಯ ಸಾಧ್ಯ ಇಲ್ಲ ಹಂಗ, ಯಾಕಂದ್ರೆ ಇವತ್ತು ವಿದೌಟ್ ಯೂರಿಯಾ ಡಿಎಪಿ ಹಾಕಲಾರ್ದ ಬಹಳ ಜನ ನೋಡ್ತಾ ಇದೀನಿ. ಬಟ್ ಕನ್ವರ್ಟ್ ಆಗ್ತಾ ಇದೆ, ಬಟ್ ಸ್ಲೋ ಆಗಿ ಆಗ್ತಾ ಇದೆ. ಅದು ಯಾಕೋ ಅವ್ರ ಮನಸ್ಥಿತಿನೋ ಏನೋ, ಕೆಲವೊಂದು ಆರ್ಥಿಕ ಹಿನ್ನೆಡೆಗಳಾಗಿದ್ದಾವು, ನಮಗೆ ತೊಂದರೆ ಆಗ್ಯಾವ ಎಲ್ಲ, ನಾವು ಅರೆ ಸಹಾಯ ಮಾಡ್ಕೊತಾದ್ರೆ ಎಲ್ಲ ಸಮಸ್ಯೆ ಆಯ್ತು, ಇಳುವರಿ ಕಡಿಮೆ ಆಯ್ತು, ನಮಗೆ ಮತ್ತೆ ತೊಂದರೆ ಆದವು, ಮತ್ತಷ್ಟು ಸಾಲ ಸೌಲಭ್ಯಗಳನ್ನು ಮಾಡ್ಕೊಂಡಿವ ಅಂತ ಬಹಳಷ್ಟು ಜನರ ಅಭಿಪ್ರಾಯ ಇದೆ. ಬಟ್ ನಾವು ಅದರಿಂದ ಹೊರಗೆ ಬರಬೇಕಾದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕಿದ್ರೊಳಗೆ ಫಸ್ಟ್ ನಾವು ಮೊದಲ. ಯಾಕಂತಂದ್ರೆ ಕೃಷಿ ಅಂದ್ರೆ ಇದೊಂದು ತಪಸ್ಸಿದ್ದಂಗ ಐತಿ ನನ್ನ ಒಂದು ತಿಳುವಳಿಕೆ ಪ್ರಕಾರ. ಯಾವ ಸಹಾಯ ಮಾಡ್ತಾನಂದನ, ಏನಿಂದ ನೀ ಫಲ ತಗೊಂಡು ಹೊರಗೆ ಹೋಗೋಣ ಅಂತ ಅಂತವು ಕೇಳ್ಬಂದ ನನ್ನ ಬಹಳಷ್ಟ. ಮತ್ತೆ ಈ ನಮಗ ಹಿಂಗಾಗಿ ಬಹಳಷ್ಟು ನೋವು ನಲಿವುಗಳು ಇದ್ರೊಳಗೆ ಕಂಡಾವ. ಅದಕ್ಕಾಗಿ ಏನತಿ, ಖಂಡಿತ ಇದು ನಮ್ಮ ಭವಿಷ್ಯದ ವಿಚಾರ ನೋಡಿದ್ರೆ, ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದ್ರು ನಿಮ್ಮ ಆರೋಗ್ಯ ಇರ್ಲಿಕ್ಕಂದ್ರೆ ಸಾಧ್ಯನಿಲ್ಲ. ಇವತ್ತು 100 ಎಕರೆ ಏನ್ ಮಾಡೋದು ತಗೊಂಡ್ರಿ, ಎದ್ದ ತಗೊಳಕ್ ಆಗ್ಲಿ ಅಂದ್ರೆ ಏನ್ ಮಾಡೋದ್ರಿ? ಅದಕ್ಕೆ ದಯವಿಟ್ಟು ನಾನು ಬಹಳಷ್ಟು ಎಲ್ಲ ಕಳ್ಕೊಳ್ಳಿ ವಿನಂತಿ ಮಾಡ್ಕೊಳ್ದೀನಿ ಅಂದ್ರೆ, ನಾವು ಖಂಡಿತ ನಾವು ಏನ್ ನೀವು ರಾಸಾಯನಿಕದ ಬೆನ್ನತ್ತಿ ಏನ್ ಓಡಿ ಹೊಂಟ ಬಹಳಷ್ಟು ಹೆಚ್ಚಿನ ಇಳುವರಿಗೆ ತೆಗಿಬೇಕಂತೀವಿ. ಖಂಡಿತ ಈ ಸಾವಯವದಲ್ಲಿ ಅಥವಾ ನಾವು ಏನ್ ನೈಸರ್ಗಿಕ ಕೃಷಿ ಅಂತ ಏನ್ ಹೇಳ್ತೀವಿ ಇದರಲ್ಲಿ ನಾವು ತೆಗಿಬಹುದು. ಬಟ್ ಅದ್ರ ಹೆಂಗ ನಾವು ಬೆಳೆ ಬೆಳೆಯುತ್ತ ಮೊದಲು ಲ್ಯಾಂಡ್ ಪ್ರಿಪರೇಷನ್ ಅಂತ ಏನ್ ಹೇಳ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು ನಮ್ ಜರ್ನಿ. ಯಾವಾಗ ತಿಪ್ಪಿ ಗೊಬ್ಬರ, ಸಾವಯವ ಗೊಬ್ಬರ ಹಾಕ್ಬೇಕು, ಯಾವ ಹಸರಲು ಗೊಬ್ಬರಗಳ ಮೂಗ್ ಹೊಡಿಬೇಕು, ಯಾವಾಗ ಸಾನುಭ ಬಿತ್ತಬೇಕು, ಯಾವಾಗ ಡೈಂಚಿ ಹಾಕಬೇಕು, ತಿಪ್ಪಿ ಗೊಬ್ಬರ ಯಾವಾಗ ಹಾಕಬೇಕು, ಆಕಳ ಹೆಂಡಿ ಗೊಬ್ಬರ ಹಾಕ್ಬೇಕು, ಗೋಮೂತ್ರ ನೀರಿನ ಜೊತೆ ಹೆಂಗ್ ಬಿಡಬೇಕು. ಈಗ ಪಳೇಕರ್ ಅವ್ರು ಹೇಳ್ತಾರೆ ಜೀವಾಮೃತ ಅಂತೇಳಿ, ಮತ್ತೆ ನಮ್ಮ ಕಣೇರಪ್ಪ ಅವ್ರು ಹೇಳ್ತಾರೆ ಇವು ನಮ್ಮ ಗೋಕೃಪಾಮೃತ ಅಂತೇಳಿ, ಇವೆಲ್ಲವುಗಳನ್ನ ನಾವು ಬ್ಯಾರಲ್ನಲ್ಲಿ ನೀರಿನ ಜೊತೆ ಅಥವಾ ಮ್ಯಾಲ್ ಸಿಂಪಡಣೆ ಮಾಡಿಬಿಟ್ರೆ ನಾವು ಅದ್ಭುತವಾದ ಇಳುವರಿಗಳನ್ನು ತೆಗಿಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇವತ್ತು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಈ ಬಹಳಷ್ಟು. ಹಿಂಗಾಗಿ ಅದಕ್ಕೆ ಇವತ್ತು ನಾವು ಶರೀರವನ್ನ ಮತ್ತೆ ನೆಲದ ಸಾಯಿಲ್ ಫರ್ಟಿಲಿಟಿ ಏನ ನಮ್ಮ ಬಹಳಷ್ಟು ಸಂಪದ್ಭರಿತವಾದ ಮಣ್ಣಿನ ಕಣಗಳ ರಚನೆಯನ್ನ ಹಾಳು ಮಾಡ್ತಾ ಇದ್ದೀವಿ ನಾವು ರಾಸಾಯನಿಕಗಳನ್ನ ಬಿಟ್ಟು. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತರು ಇದರಲ್ಲಿ ಖಂಡಿತ ನಾವು ಮನಸಾ ಕೊಟ್ಟು ದುಡಿದದ್ದಾದ್ರೆ ನಾವು ಇಳುವರಿಯಲ್ಲಿ ಯಾವುದೇ ಹಿನ್ನಡೆ ಆಗೋದಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ನನ್ನ ಅನುಭವದಲ್ಲಿ. ಈಗ ನೋಡ್ರಿ, ಸುಮಾರು ವರ್ಷಗಳಿಂದ ತಾವು ಏನು ಸಾವಯವ ಕೃಷಿ ಮಾಡ್ತಾ ಇದ್ರಿ, ಇದರಿಂದಾಗಿ ನಿಮ್ಮ ಹೊಲದ ಮಣ್ಣು ಏನದ ಅದು ಸಂಪೂರ್ಣವಾಗಿ ಆರೋಗ್ಯಕರವಾಗಿರುವಂತಹದ್ದನ್ನ ತಾವು ಈ ಮೂಲಕ ಹೇಳ್ತಾ ಇದ್ದೀರಿ. ಅಂದ್ರೆ ಏನು ಫಲವತ್ತತೆ ಅನ್ನುವಂಥದ್ದು, ಪ್ರೊಡಕ್ಟಿವಿಟಿ ಅನ್ನುವಂಥದ್ದು ಏನಿರ್ತದ, ಅದು ಯಾವತ್ತೂ ಈ ಸಾವಯವ ಪದ್ಧತಿ ಒಳಗೆ ನಾವು ನಿರಂತರವಾಗಿ ಅದನ್ನು ತೂಗಿಸಿಕೊಂಡು ಹೋಗುವುದು, ಸರಿ ಒಂದು ಮಟ್ಟದೊಳಗೆ ಸೂಕ್ತವಾಗಿ ನಾವು ಇಡಬಹುದು ಅನ್ನುವಂತಹ ಮಾತನ್ನ ತಮ್ಮ ಅನುಭವಗಳಿಂದ ನಾವು ತಿಳ್ಕೊಳ್ಬಹುದಾಗ್ಯದ. ಇಂಥ ಒಂದು ಸನ್ನಿವೇಶದೊಳಗೆ ಈಗ ಇಳುವರಿ ನೀವು ಶುರು ಮಾಡದಂತಹ ಸಂದರ್ಭದೊಳಗೆ ಎಷ್ಟಿತ್ತು, ಈಗಿನ ಒಂದು ಸಂದರ್ಭದೊಳಗೆ ಎಷ್ಟದ, ಅದು ಹೆಚ್ಚಾಗಿದೆನೋ ಅಥವಾ ಅಷ್ಟೇ ಅದನೋ ಅಥವಾ ಅದೊಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೋ, ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ, ಯಾವ ರೀತಿ ಅದನ್ನ ನೀವು ವಿಶ್ಲೇಷಣೆ ಮಾಡ್ತಾ ಇದ್ರಿ? ಏನಾಗುತ್ತೆ ಅಂದ್ರೆ, ಸರಿ, ಇಳುವರಿ ಖಂಡಿತ ನನಗೆ ಯಾವಾಗೂ ಕೈ ಕೊಟ್ಟಿಲ್ಲ. ಇಡೀ ರಾಜ್ಯದ್ದು ಅಥವಾ ನಮ್ಮೂರಿನ ವ್ಯತ್ಯಾಸದ್ದು ನಾನು ಯಾವತ್ತೂ ಕಡಿಮೆ ಇಲ್ಲ. ಗೊಂಜಾಳ ಇವತ್ತು ಯಾರಿಗೂ ಕಡಿಮೆ ಇಲ್ಲ. ನಾನು ಬಾಳೆ ಮತ್ತೆ ನಮ್ಮ ಬಾಳೆಕಾಯಿ ತೋಟದ್ರೆ ಟೇಸ್ಟ್ ಬೇರೆ ಸರ್. ಕೆಲ ಜನ ಅಂತಾರೆ ನಿಮ್ ರುಚಿ ಬೇರೆ ಐತಿರಲ್ಲ ಅಂತಾರೆ ನನಗೆ ಬಾಳೆಕಾಯಿ. ಅದ್ ಏನ್ ಹಾಕತ್ತಂದ್ರೆ ಸರ್, ಈ ಶಗಣಿ ಗೊಬ್ಬರಗಳಿಂದ ಹಾಕೋದ್ರಿಂದ ಆ ರುಚಿನೇ ಬೇರೆ ಆಗತ್ತೆ ಸರ್. ಹಿಂಗಾಗಿ ಇಳುವರಿಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಸರ್ ನನಗ. ಮತ್ತ ಕಡಿಮೆನು ನನಗೆ ಮತ್ತ ಟೆಕ್ನಾಲಜಿ ಮತ್ತ ನನಗೆ ಅನುಭವ ಆದಂಗ ಅತಿ ಕಡಿಮೆ ಟೆಕ್ನಾಲಜಿಗಳನ್ನ ಉಪಯೋಗ ಮಾಡ್ಕೊಂಡು ಹೆಂಗ್ ಕಡಿಮೆ ಮಾಡಬಹುದು ನೆಕ್ಸ್ಟ್ ಇಯರ್, ಮತ್ತ ಇದೊಂದ್ ಸರಿ ಈ ಸರಿ ಹಿಂಗ್ ಬಂತು, ಮತ್ ನೆಕ್ಸ್ಟ್ ಇಯರ್ ಇನ್ನು ಕಡಿಮೆ ಮಾಡಬಹುದು, ಮತ್ತೆ ಎಷ್ಟು ಕಡಿಮೆ ಖರ್ಚಿನಾಗ ಮಾಡಬಹುದು ನಾವು, ಹಿಂಗತ್ತೇಳಿ ಒಂದ್ ಲೆಕ್ಕಾಚಾರ ಬಂತು ನನಗ. ಹಿಂಗಾಗಿ ಖರ್ಚು ಕಡಿಮೆ ಆಗಿದೆ ಸರ್, ಇಳುವರಿ ಅಟ ಇದ್ರು ಕೂಡ ಅಥವಾ ಹೆಚ್ಚಾದ್ರು ಕೂಡ ನನಗೆ ಲಾಭ ಅನಿಸುತ್ತೆ. ಯಾಕಂತಂದ್ರೆ ಇವತ್ತು ನಾನು ನಿಮ್ಗೆ ಹೇಳಿದಿಲ್ಲ ಆಗಲೇ, ನಾನು ಯಾವುದೇ ಇವತ್ತಿನವರೆಗೂ ಯಾವುದೇ ಸಾಲ ಸೂರುಗಳು ಮಾಡುವಂತ ಒಂದು ಪ್ರಮೇಣ ಬಂದಿಲ್ಲ ನನ್ನ ಒಕ್ಕಲ್ತನದಲ್ಲಿ. ಯಾಕಂದ್ರೆ ನಾನು ಬಹಳಷ್ಟು ಜನ ರೈತರು ನೋಡ್ತಾ ಇದ್ದೀನಿ, ಇವತ್ತು ಸಾಲದಲ್ಲಿದ್ದೀವಿ ಸಾಲದಲ್ಲಿದ್ದೀವಿ ಸಾಲದಲ್ಲಿ ಇಲ್ಲದಂತ ರೈತರು ಯಾರು ಇಲ್ಲ ಅಂತಾರ. ಬಟ್ ನನಗ ಇವತ್ತು ಅದ ದೇವರ ದಯ ಪುಣ್ಯೋ ಏನೋ ಗೊತ್ತಿಲ್ಲ, ನನಗೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀವಿ ಇಡೀ ಮನಿ ಜನರೆಲ್ಲ, ಅವರೆಲ್ಲರಿಗೂ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ, ಅವ್ರಿಗೂ ಧನ್ಯವಾದ. ಯಾಕಂದ್ರೆ ಅವ್ರ ಸಹಾಯಕಾರ ಮನೆಯಲ್ಲಿ, ಯಾಕಂದ್ರೆ ನಮ್ದು ಒಂದು 12 ಮಂದಿ ಕುಟುಂಬ ನಮ್ದು, ಅವಿಭಕ್ತ ಕುಟುಂಬ ನಮ್ದು. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಹೇಳಿದ್ರಿ ತಾವು, ಇಳುವರಿ ಒಳಗೆ ಏನು ಹೆಚ್ಚು ಕಡಿಮೆ ಆಗಂಗಿಲ್ಲ, ವಿಶೇಷವಾಗಿ ನೀವೇನು ಖರ್ಚನ್ನು ಕಡಿಮೆ ಮಾಡಿರಿ, ಅದು ನಮ್ಮ ರೈತರು ಎಲ್ಲರೂ ನೋಟ್ ಮಾಡ್ಕೊಳ್ಬೇಕಾದಂತದ್ದು. ಯಾವಾಗ ಖರ್ಚು ಕಡಿಮೆ ಆಗ್ತದ ಆಟೋಮೆಟಿಕ್ ಆಗಿ ನಾವು ಉತ್ಪನ್ನದ ಕಡೆ ಅಥವಾ ಇಳುವರಿ ಕಡೆ ಅಷ್ಟು ಲಕ್ಷ ಹೋಗಂಗಿಲ್ಲ ನಮಗೆ, ಯಾಕಂದ್ರೆ ಮಾರ್ಜಿನ್ ಬಹಳ ದೊಡ್ಡದಿರ್ತದ, ಸಾಕಷ್ಟು ಅಲ್ಲಿ ನಮಗೆ ಆದಾಯ ಬಂದಿರ್ತದೆ. ಈಗ ಏನು ನೀವು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀರಿ, ವಿಷಮುಕ್ತವಾದಂತಹ ಒಂದು ಆಹಾರ, ಅದು ಗ್ರಾಹಕರಿಗೂ ಕೂಡ ಕೊಡ್ತಾ ಇದ್ದೀರಿ, ಅದೇ ರೀತಿಯಾಗಿ ತಮ್ಮ ಮನೆಯೊಳಗೂ ಕೂಡ ಅದನ್ನ ಬಳಸುವಂತಹದ್ದು, ಆಮೇಲೆ ಒಳ್ಳೆ ಆಹಾರವನ್ನ, ಸ್ವಾದಿಷ್ಟವಾದಂತಹ ಒಂದು ಆಹಾರವನ್ನ ತಾವು, ಟೋಟಲ್ ಕುಟುಂಬದ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಒಂದೆರಡು ಮಾತು ತಾವು ಹೇಳ್ತೀರಾ? ಇವತ್ತು ನಿಮ್ಗೆ ಹೇಳ್ಬೇಕಂತಂದ್ರೆ, ನಮ್ಮ ಒಂದು ಇದೇನ ನಾವು ಬೆಳೆದದ್ದೇ ಒಂದು ಫುಡ್, ಆಮೇಲೆ ಸುಮಾರು ನಾವು ಹೊರಗಿನಿಂದ ಬಾಳ ಕೊಂಡು ತರೋದೇನಂದ್ರೆ ಒಂದ್ ಸ್ವಲ್ಪ ಸೋಪ್ ತರ್ತೀವಿ, ಮತ್ತ ಈ ಬಟ್ಟೆ ಬುರಿಗಳಷ್ಟ, ಮತ್ತ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ತೆಂಗಿನ ತೋಟದಲ್ಲಿದಾವ, ಮತ್ತ ಗಾಣದ ಎಣ್ಣೆನು ಶೇಂಗಾದ ಬೆಳಿತೀವಿ, ಕೊಬ್ಬರಿ ಎಣ್ಣೆಯಿಂದ ಅದನ್ನ ಇಲ್ಲಿ ಮಾಡ್ತೀವಿ, ಹಿಂಗಾಗಿ ಹೊರಗಡೆಯಿಂದ ತರೋದು ಬಹಳ ಕಡಿಮೆ ಆಗಿದೆ ಸರ್. ಹಿಂಗಾಗಿ ನಮ್ಮಲ್ಲಿ ಏನ್ ಬೆಳಿತೀವಿ, ಇವತ್ತ ಸದಕ ಬೆಳಿತೀವಿ, ಗೋಧಿ ಬೆಳಿತೀವಿ, ಜೋಳ ಬೆಳಿತೀವಿ, ಇವತ್ತು ಹಿಂಗಾಗಿ ನಮಗ್ ಬಹಳಷ್ಟು ಆರೋಗ್ಯದ ಒಂದು ಜೀರೋ ಐತೆ ಅಂದ್ರೆ ಏನ್ ಅಡ್ಡಿಲ್ಲ, ಇವತ್ ಯಾವ್ದೇ ರೋಗ ರುಜಿನಗಳಿಂದ ಹೇಳಿ ಅದ್ ದೇವರ ಕೃಪೆ ಅನ್ಬೇಕು. ಬಹಳಷ್ಟು ಯಾರಿಗೂ ಅಂತ ಒಂದು ಮೇಜರ್ ಆದಂತ ಒಂದು ಆರೋಗ್ಯ ಸಮಸ್ಯೆ ಇನ್ನೂವರೆಗೂ ಕಂಡಿಲ್ಲ, ಯಾಕಂದ್ರೆ ನಮ್ಮ ಅಮ್ಮವರಿಗೆ ಒಂದ್ 85 ವರ್ಷ ಬಂದ, ಇವತ್ತು ಅವ್ರು ಆಕ್ಟಿವ್ ಆಗಿ ನಮ್ ಜೊತೆ ತೋಟದಲ್ಲಿ ಕೆಲಸ ಮಾಡ್ತಾರಂದ್ರೆ ನೀವು ಅಲ್ಲೇ ತಿಳ್ಕೊಬಹುದು. ಯಾಕಂದ್ರೆ ಬಹಳಷ್ಟು ಇಂತ ಒಂದು ಆಹಾರ ತಿನ್ನೋದ್ರಿಂದ ಆರೋಗ್ಯದ ಮೇಲೂ ಅದು ಪರಿಣಾಮ ಬೀರ್ತತಿ. ಅದಕ್ಕಾಗಿ ಮತ್ತ ಇದು ನಾನು ಒಬ್ಬನ ನಮ್ಮಲ್ಲಿ ತಪ್ಪು ಆಹಾರಗಳನ್ನು ತಿನ್ನಬಾರದು ಅಂತೇಳಿ ಇಡೀ ದೇಶದ ಎಲ್ಲಾ ರಾಜ್ಯಗಳಿಗೂ ನನ್ನ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ ನ ನಮ್ದೇ ಒಂದು ಸಂಸ್ಥೆಯನ್ನು ಕಟ್ಟಿ ಇಡೀ ಬೇರೆ ರಾಜ್ಯಗಳ ರೈತರಿಗೂ ಕೂಡ ಬೇರೆ ಯಾರು ತಿನ್ನುವಂತ ಗ್ರಾಹಕರಿಗೂ ಕೂಡ ನಾನು ಇವತ್ತು ಅವರಿಗೆ ಮಣಿ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಸುಮಾರು ಒಂದು 12 ವರ್ಷಗಳಿಂದ ನಾನು ನನ್ನ ಒಂದು ಆರ್ಗ್ಯಾನಿಕ್ ಫುಡ್ ಯಾವ ಪ್ರೊಸೆಸಿಂಗ್ ಮಾಡಿಸಿ, ಇವತ್ತು ಜೇವೆ ಗೋಧಿ ಬೆಳೆದಿವಿ ಅದ್ರ ರವಾ ಮಾಡ್ತೀವಿ, ಹಿಟ್ಟು ಮಾಡ್ತೀವಿ, ಮತ್ತೆ ಗೋಧಿ ಬೆಳೆದಿವಿ ಅದ್ರ ರವಾ ಮಾಡ್ತೀವಿ, ಹಿಟ್ಟು ಮಾಡ್ತೀವಿ, ಇವತ್ತು ಗೊಂಜಾಳದ ರವಾ ಅದ್ರ ಹಿಟ್ಟ, ಹಿಂಗೆಲ್ಲ ಅರಿಶಿನ ಬೆಳಿತೀವಿ ಅದ್ರ ಪೌಡರ್ ಮಾಡಿ, ಹಿಂಗೆಲ್ಲ ನಮ್ಮಲ್ಲಿ ಏನ್ ಪ್ರಾಡಕ್ಟ್ ಇದೆ ಡೈರೆಕ್ಟ್ ನೇರವಾಗಿ ಕಳಿಸಲಾರದ. ಇವತ್ತು ರೈತರು ಮೇನ್ ಆರ್ಥಿಕವಾಗಿ ಹಿನ್ನಡೆ ಆಗುದು ನೇರವಾಗಿ ಅವ್ರು ಕೊಡೋದ್ರಿಂದ, ಅದಕ್ಕೆ ನಾವು ಪ್ರೊಸೆಸಿಂಗ್ ಯೂನಿಟ್ಗಳನ್ನ ಹಾಕಲಾರ್ದ ಅಥವಾ ಅದನ್ನ ಅವ್ನು ಮಲ್ಟಿಪ್ಲೈ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಕೊಡಲಾರ್ದ ಮಾಡಿದ್ವಿ ನಾವು ಆರ್ಥಿಕವಾಗಿ ಹಿನ್ನಡೆ ಸದಷ್ಟು. ಯಾಕಂದ್ರೆ ಒಂದು ಕಡ್ಲಿ ಬೆಳೆ ನಾವು ಮಾಡ್ತೀವಿ ಸರ್, ಕಡ್ಲಿ ಬೆಳೆ 60-50 ರೂಪಾಯಿ ಇದೆ ಕಡ್ಲಿ, ನಾವು ಅದನ್ನ ಪ್ರೊಸೆಸಿಂಗ್ ಮಾಡಿಸಿ ಬೆಳೆ ಮಾಡಿದ್ರೆ 100 ರೂಪಾಯಿ ಇದೆ, ಏನಾಯ್ತ್ರಿ 50 ರೂಪಾಯಿ ಫರಕ್ ಆಗ್ತೀವಿ ರೈತರಿಗೆ. ಅದಕ್ಕೆ ನಾವು 50 ರೂಪಾಯಿ ತಗೋಬೇಕು, 100 ರೂಪಾಯಿ ತಗೋಬೇಕು, ನಾವು ರೈತರು ನಾವು ವಿಚಾರ ಮಾಡಬೇಕಾಗಿದೆ ನಮ್ಮಲ್ಲಿ. ಅದಕ್ಕೆ ನಮ್ಮಲ್ಲಿ ನಾವು ಸಾಧ್ಯವಾದಷ್ಟು ನಾವು ಮೌಲ್ಯವರ್ಧನೆ ಮಾಡಲಾರ್ದ ನಮ್ಮ ಯಾವುದೇ ಬೆಳೆಗಳನ್ನ ಇವತ್ತು ರೈತರು ನಾವು ನೀ ಒಂದೇ ಕಿಂಟಲ್ ಬೆಳೆದಿರುವ ಲೆಕ್ಕರೆ ನೀ ಮೌಲ್ಯವರ್ಧನೆ ಮಾಡಲಾರ್ದ ನೀ ಮಾರಬೇಡ ಖಂಡಿತ. ಅದಕ್ಕೆ ದಯವಿಟ್ಟು ಮೌಲ್ಯವರ್ಧನೆ ಮಾಡಿ ಇವತ್ತು ಮಾಡಿದ್ದಾದ್ರೆ ಇವತ್ತು ನಾವು ಆರ್ಥಿಕವಾಗಿ ಉಸಿರಾಡಕ್ಕೆ ಸಾಧ್ಯಕತಿ, ನಮ್ಮಲ್ಲೇ ಒಂದು ಆಹಾರಗಳನ್ನು ಬೆಳೆದನ್ನು ನಮ್ಮ ಇಡೀ ಕುಟುಂಬನು ಕೂಡ ಇರ್ಲಿಕ್ಕೂ ಅನುಕೂಲ ಆಗತ್ತೆ. ತಮ್ಮ ವಿಚಾರಗಳನ್ನ ಕೇಳಿದ್ರೆ ಬಹಳ ಖುಷಿ ಆಗ್ತದ. ಈಗೇನು ತಾವು 1 ಎಕರೆ ಜಮೀನಿನಿಂದ ಶುರು ಮಾಡಿ ಈಗ 10 ಎಕರೆ ಜಮೀನ್ ತನಕ ತಾವು ಮುಟ್ಟಿದ್ದೀರಿ, ಇದು ತಮ್ಮ ಒಂದು ಪ್ರಯತ್ನಗಳನ್ನ ತಮ್ಮ ಸಾಧನೆಯನ್ನ ಬಿಂಬಿಸ್ತದ. ಇಂಥ ಒಂದು ಸಂದರ್ಭದೊಳಗೆ 10 ಎಕರೆ ಜಮೀನ್ ತನಕ ನಾವು ತಲುಪೋದು ಒಬ್ಬ ಸಾವಯವ ಕೃಷಿಕನಿಗೆ ಎಷ್ಟು ಕಷ್ಟ ಸಾಧ್ಯ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕಾಗ್ತದೆ. ಆದರೂ ಕೂಡ ಅಂಥ ಕಠಿಣ ಪ್ರಸಂಗಗಳಲ್ಲಿಯೇ ತಾವು ಇದನ್ನ ಸಾಧಿಸಿರಿ, ಅದು ಬಹಳ ಆನಂದ ಕೊಡುವಂತಹ ಒಂದು ವಿಷಯ. ಈಗ ತಮ್ಮ ಒಂದು ಪ್ರಯೋಗಗಳು ಏನದಾವಲ್ಲ, ಸಾಕಷ್ಟು ಪ್ರಯೋಗಗಳನ್ನ ತಾವು ಇಲ್ಲಿ ತನಕ ಮಾಡಿದಿರಿ, ತಮ್ಮ ತೋಟದೊಳಗೆ ಮಾಡಿದ್ದೀರಿ, ಇಡೀ ತಮ್ಮ ಬದುಕೆ ಒಂದು ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ತೋರಿಸುವಂತಹ ಒಂದು ಉತ್ಸಾಹವನ್ನು ತೋರಿಸ್ತಾ ಇದೆ. ತಮ್ಮ ತೋಟ ಸಾಕಷ್ಟು ಯುವ ಕೃಷಿಕರಿಗೆ ಪಾಠ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಅನಿಸ್ತದೆ. ಸಾಕಷ್ಟು ಜನರು ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿ ಅವರು ಕೂಡ ಈ ತಮ್ಮ ವಿಚಾರಗಳನ್ನ ಅನುಷ್ಠಾನಕ್ಕೆ ತಂದಾರ ಹೆಂಗ, ಮತ್ತೆ ಯಾವ ರೀತಿಯಾದಂತಹ ಅವರಿಗೆ ಪಾಠಗಳನ್ನು ತಾವು ಅವರಿಗೆ ಮಾಡ್ತಾ ಇದ್ದೀರಿ? ನಿಮ್ಗೆ ಆ ವಿಷಯದಲ್ಲಿ ಹೇಳ್ಕೊತಂದ್ರೆ, ಅಮೆರಿಕಾದಿಂದ ಅವರು ಫೋನ್ ಮಾಡಿದ್ರೆ ನನಗೆ, ನಾನು ಇಂಡಿಯಾಗ ಬರ್ತಾ ಇದ್ದೀನಿ ಸರ್, ನಿಮ್ ನಂಬರ್ ನ ಹೆಂಗೋ ಕಲೆಕ್ಟ್ ಮಾಡೀನಿ, ಒಕ್ಕಲ್ತನ ಲಾಭದಾಯಕ ವಿದೆಯೇ, ನಾನು ಬಂದು ಒಕ್ಕಲ್ತನ ಮಾಡಬೇಕಾಗಿದೆ ಅಂದ್ರು. ಅವ್ರು ಹೆಂಗ್ ಕಲೆಕ್ಟ್ ಮಾಡಿದ್ರು ಗೊತ್ತಾಗಿಲ್ಲ ನನಗೆ, ಖಂಡಿತ ಲಾಭ ಇದೆ ಸರ್, ನೀವ್ ಯಾರು ಏನಂತ ಕೇಳಿದ್ರೆ, ಹಿಂಗ ನಾವು ಅಮೆರಿಕಾದಾಗ ಇದ್ದೀನಿ, ನಾವು ಸ್ಟೂಡೆಂಟ್ ಇಲ್ಲಿ ಕಲಿತಾ ಇದ್ದೀನಿ, ಬಟ್ ನಾನು ಒಕ್ಕಲ್ತನ ಮಾಡ್ಬೇಕಂತ ಹೇಳಿ ಇಂಡಿಯಾ ಬರ್ಬೋದು, ಬನ್ನಿ ಸರ್ ಖಂಡಿತ ಬನ್ನಿ ಅಂತ. ಹಿಂಗಾಗಿ ಅವ್ರಿಗೂ ಸಹ ಹೇಳಿದೆ ನಾನು. ಇವತ್ತು ನನ್ನ ತೋಟಕ್ಕೆ ಡೆಲ್ಲಿಯಿಂದ ಕೂಡ PhD ಮಾಡ್ಲಿಕ್ಕೆ ಬಂದಿದೆ ಆರ್ಗ್ಯಾನಿಕ್ ನಲ್ಲಿ. ಇಲ್ಲಿ ಬಂದು ನಮ್ಮದೊಂದು ಎಲ್ಲ ನಮ್ದು ಎಲ್ಲ ಬರ್ಕೊಂಡು ಹೋಗ್ಕತ್ತಿ, ಮತ್ತೆ ಇವತ್ತು ನಮಗ PhD ಮಾಡೋರು BSc ಅವರು ಬರ್ತಾರ, ಬಹಳಷ್ಟು ಅವರೆಲ್ಲರಿಗೂ ಮತ್ತು ಬೇರೆ ಕಡೆನೂ ನಾವು ಹೋಗಿ ಅವರಿಗೆ ಪಾಠನೂ ಕೊಟ್ಟು ಬರ್ತಾ ಇದ್ದೀನಿ. ಧಾರವಾಡ ಯೂನಿವರ್ಸಿಟಿ ಹೋಗ್ತಾ ಇದ್ದೀನಿ, ಬಾಗಲಕೋಟೆ ಯೂನಿವರ್ಸಿಟಿ ಹೋಗ್ತಾ ಇದ್ದೀನಿ, KVK ಹೋಗ್ತಾ ಇದ್ದೀವಿ. ನಾನು ಬೇರೆ ರಾಜ್ಯಕ್ಕೂ ಹೋಗಿರ್ತೀನಿ, ಸಪೋಲ್ ತಮಿಳ್ನಾಡು ಮಹಾರಾಷ್ಟ್ರ, ನಮಗೆ ಏನ್ ತಿಳಿದಿದೆ, ನನ್ನ ಒಂದು 40 ವರ್ಷಗಳು ನಾವು ಮಣ್ಣಿನ ಜೊತೆ ಮಾತಾಡಬೇಕಷ್ಟೇ. ಏನಂದ್ರೆ ಬಿತ್ತಿ ನಾವು ಹೊಡಮಳಿ ನೋಡ್ಲಿಲ್ಲ ಅಂದ್ರೆ, ಮತ್ತೆ ಮೇಲಿನ ಮೇಲೆ ಹರಗಲಿಲ್ಲ ಅಂದ್ರೆ ಏನಾಗಿತ್ತು ಯಾಂಬಲ ಕಡೆ, ನಿನ್ ಜೋಳ ಬಿತ್ತಿದೀವಿ ಅದ ಏನಾಗಿತ್ತು ಯಾಂಬಲ ಕಡೆ ನಾವು ನೋಡದೇ ಹೋದ್ರ, ಮತ್ತ ಹುಡುಗ ಮುಂಜಾನೆ 6 ಗಂಟೆಗೆ ಎದ್ದು ನೋಡ್ಲಿಲ್ಲ ಅಂದ್ರೆ, ನೀವು 9:30 ತನಕ ಬಿಸಿಲು ಮಕ್ಕೊಂಡದ ಹೊತ್ತೇರಿ 7 ಆತ ತನ್ನ ಎತ್ತರವನ್ನು ಸುಡುತ್ತೇನು ಸರ್ವತ್ತೆ. ಅದಕ್ಕಾಗಿ ಸರ್ವಜ್ಞ ಅವತ್ತು 9th ಶತಮಾನದಾಗ ಹೇಳಿದಂತ ವ್ಯಕ್ತಿ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಪದಗಳು ನಮ್ಮ ಕೃಷಿಗೂ ಕೂಡ ಅಪ್ಲೈ ಆಗುವಂತಹದವ. ಅದಕ್ಕಾಗಿ ಅವೆಲ್ಲವುಗಳನ್ನ ಕ್ರೋಢೀಕರಿಸಿಕೊಂಡು ನಾವು ಇವತ್ತು ಕೃಷಿಯನ್ನ ಮಾಡಿಬಿಟ್ರೆ ಇವತ್ತು ಬಹಳ ಜನ, ಯಾಕಂತಂದ್ರ ನಾವು ಯೂನಿವರ್ಸಿಟಿಯಲ್ಲಿ ನೋಡ್ತಾ ಇದೀವಿ ಏನ್ ನಡೀತೈತೆ ಅಲ್ಲಿ ಕತಿ. ಅವರು ಬಹಳಷ್ಟು ನಮ್ಮ ಎಸ್ ಎ ಪಾಟೀಲ್ ಸಾಹೇಬ್ರ ಒಂದು ಮಾತು ಹೇಳಿದ್ರು, ಅವ್ರು ಇವತ್ತಿನವರಿಗೆ ಏನ್ ಸಂಶೋಧನೆ ಮಾಡಿದಾರೆ ಅಲ್ಲಿ ಸಾಕು ರೈತರು ಏನ್ ಮಾಡ್ಯಾರ ಆ ಸಂಶೋಧನೆ ಮಾತ್ರ ಜನರಿಗೆ ನೀವು ಪ್ರಚಾರ ಮಾಡ್ರಿ ಅಂತ ಹೇಳಿ ಆ ಒಂದು ಕಾರ್ಯಕ್ರಮ ರಾಜ್ಯ ತುಂಬಾ ಎಲ್ಲ ಹೋಗುವಂತ ವ್ಯವಸ್ಥೆ ಮಾಡಿಬಿಟ್ರು. ವಿಶ್ವವಿದ್ಯಾಲಯದಲ್ಲಿ ಲ್ಯಾಬೊರೇಟರಿಯಲ್ಲಿ ಮಾಡಿರಬಾರ್ದು, ಯಾವಾಗ ರೈತರು ತೋಟ ಹೋಗ್ತಾರೆ ಆಗ ಮಾತ್ರ ಅವ್ನು ಉದ್ದಾರ ಆಕನ, ರೈತಿಗೆ ಸದಾ ಆಕನ ಅವ್ನು ಮಾಹಿತಿ ಸಿಗ್ತತಿ, ಹಿಂಗಾಗಿ ಅವ್ ಏನ್ ಮಾಡಬಹುದು ಅಂತ ಹೇಳಿ. ಬಟ್ ನಿಜವಾಗಿ ರೈತ ನೀವ್ ಏನ್ ಸೈಂಟಿಸ್ಟ್ಗಳ ನಿಕಿತ ಶಾಣೆನದ ನಾವು, ಯಾಕಂದ್ರೆ ದೇಶದ ರೈತ ಹಂಗದಾನ. ಬಟ್ ಏನಾಗಿದೆ ಕನ್ಫ್ಯೂಸ್ ಹಿಡಿದ್ಬಿಟ್ಟಿದ್ದೆ ಅವ್ನು, ಹೊಸ ಟೆಕ್ನಾಲಜಿ ಅದು ಬಂದೈತಿ ಯಾವ್ದು ಅದನ್ನ ಮಾಡ್ಲೋ ಇದನ್ನ ಮಾಡ್ಲೋ. ಈಗ ಸಾವಯವ ಕೃಷಿ ಅಂತಾರ, ನೈಸರ್ಗಿಕ ಕೃಷಿ ಅಂತಾರ, ಏನ್ ಕೃಷಿಗಳು ಸಾಕಷ್ಟು ಕೃಷಿಗಳಾಗ್ಬಿಟ್ಟವ, ಜೀವ ವೈವಿಧ್ಯ ಕೃಷಿ ಅಂತಾರ ಬಹಳಷ್ಟು. ಹಿಂಗಾಗಿ ಅದರಲ್ಲೂ ಜನ ಬಹಳಷ್ಟು ರೈತರು ಕನ್ಫ್ಯೂಸ್ ಹಿಡಿದ್ಬಿಟ್ಟದ್ರೆ ಯಾವ್ದನ್ನ ಮಾಡ್ಬೇಕು ಓಪನ ಅಂತ. ಯಾವ್ದನ್ನು ಬೇಡ, ನಿಮಗೇನ್ ಮನಸ್ಸಿಗೆ ನಿಮ್ಮ ಆತ್ಮತೃಪ್ತಿಗೆ ಯಾವ್ ಸರಿ ಅನಿಸ್ತದ. ಇವತ್ತು ನಿಮ್ ದನಕರುಗಳ ಜೊತೆ ಮಾತಾಡ್ಕೋತ, ನಿಮ್ ಬೆಳೆ ಜೊತೆ ಮಾತಾಡ್ಕೋತ, ನಿಮ್ ಮಣ್ಣಿನ ಜೊತೆ ಮಾತಾಡ್ಕೋತ, ಸಾಕಷ್ಟು ಬೆಳೆ ಪರಿವರ್ತನೆ ಮಾಡೋದಾದ್ರೆ, ಕಾಲಗೈ ಮಾಡೋದಾದ್ರೆ, ನೀವು ಇವತ್ತು ಯಾರನ್ನು ಏನೋ ಅವಶ್ಯ ಇಲ್ಲ. ತಮಗ ಯಾರಾದ್ರೂ ಮಾತಾಡಿಸಿ ತಮ್ಮ ವಿಚಾರಗಳನ್ನ ಕೇಳಬೇಕು ಅಥವಾ ಏನಾದ್ರೂ ಚರ್ಚೆ ಮಾಡಬೇಕು, ವಿಚಾರ ವಿನಿಮಯ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಖಂಡಿತ ಸರ್, ಖಂಡಿತ. ನಮ್ಮ ಮೊಬೈಲ್ ನಂಬರ್ 9901615773. ಇನ್ನೊಮ್ಮೆ 9901615773. ಆತ್ಮೀಯರೇ, ರುದ್ರಪ್ಪ ಜುಲ್ಫಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9901615773. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು, ಹೆಚ್ಚಿನ ವಿಚಾರಗಳನ್ನ ತಾವು ತಿಳ್ಕೊಳ್ಬಹುದು. ಒಳ್ಳೇದು ರುದ್ರಪ್ಪ ಜುಲ್ಫಿ ಅವರೇ, ಇಲ್ಲಿ ತನಕ ತಮ್ಮ 4 ದಶಕಗಳ ಸಾವಯವ ಕೃಷಿ ಅನುಭವವನ್ನ, ಸಾವಯವ ಕೃಷಿ ಬಾಳ್ವೆಯನ್ನ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಯಾರಿಗೆ ಇನ್ನೂ ಅದರೊಳಗೆ ಆತ್ಮವಿಶ್ವಾಸ ಬಂದಿಲ್ಲ ಅಂತವರಿಗೆ ಪ್ರೇರಣೆ ನೀಡುವಂತಹ, ಸ್ಫೂರ್ತಿ ನೀಡುವಂತಹ ಅನೇಕ ಮಾತುಗಳನ್ನ ಹೇಳಿದ್ದೀರಿ. ಯಾವ ರೀತಿ ನಾವು ಕೃಷಿಯೊಳಗೆ ತೊಡಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ನಿರ್ಧಾರವನ್ನ ತಗೊಳ್ತೀವಿ, ಆ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಸಾಧನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾವ ಅನ್ನುವಂತಹ ಮಾತನ್ನ ಹೇಳಿದ್ದೀರಿ. ಏನು ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಾವು ಸಂವಾದ ಮಾಡಿದ್ದೀರಿ, ಸಮಯ ಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಈ ತನಕ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಪ್ರಗತಿಪರ ಹಿರಿಯ ರೈತರಾದ ರುದ್ರಪ್ಪ ಜುಲ್ಪಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಬಾಂಧವರೇ ಹಾಗೂ ಸಾರ್ವಜನಿಕರೇ ಗಮನಿಸಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನು ದಿನಾಂಕ 7, 8 ಮತ್ತು 9 ಡಿಸೆಂಬರ್ 2024ರಂದು 3 ದಿನಗಳ ಕಾಲ ಆಯೋಜಿಸಿದೆ. ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತ. ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನೂ ಸಹ ಕರೆ ತನ್ನಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಕಟಣೆ. ಈಗ ಕಿರುರೂಪಕ ಹಸಿರೆಲೆ ಗೊಬ್ಬರ. ಬಳಸಿರಿ ಹಸಿರೆಲೆ ಗೊಬ್ಬರ. ನೋಡಿರಿ ಬೆಳೆಯ ಅಬ್ಬರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಗಿಡಗಳ ಹಸಿರು ಎಲೆ, ಕಾಂಡ ಮತ್ತು ಇತರ ಭಾಗಗಳು ಇನ್ನೂ ಎಳೆಯಾಗಿ ಹಸಿರಾಗಿರುವಾಗಲೇ ಮಣ್ಣಿನಲ್ಲಿ ಬೆರೆಸಿದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಹಾಗಾದರೆ ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳು ಯಾವುವು ಎನ್ನುತ್ತೀರಾ? ಹಸಿರು ಗೊಬ್ಬರದ ಬೆಳೆಗಳೆಂದರೆ ಸಣಬು, ಅಲಸಂದಿ, ಕುದುರೆ ಮೆಂತೆ, ಚವಳಿ, ಹೆಸರು, ಸ್ಟೈಲೊ ಮುಂತಾದವುಗಳು. ಗ್ಲೀರಿಸೀಡಿಯ, ಹೊಂಗೆ, ಚೊಗಚಿ, ಸುಬಾಬುಲ್ ಮುಂತಾದ ಬೆಳೆಗಳ ಹಸಿರೆಲೆಗಳನ್ನು ಗೊಬ್ಬರವಾಗಿ ಬಳಸಬಹುದು. ಇವುಗಳನ್ನು ಮಣ್ಣಿನಲ್ಲಿ ಡಿಸ್ಕ್ ನೇಗಿಲು ಅಥವಾ ಎತ್ತಿನ ರೆಂಟೆಯನ್ನು ಬಳಸಿ ಮಣ್ಣಿನಲ್ಲಿ ಬೆರೆಸಿದರೆ ಸರಳವಾಗಿ ಕಳಿತು ಒಳ್ಳೆಯ ಸಾವಯವ ಗೊಬ್ಬರವಾಗುತ್ತವೆ. ಇವೆಲ್ಲ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳಾಗಿರುವುದರಿಂದ ವಾತಾವರಣದ ಸಾರಜನಕವನ್ನು ಮಣ್ಣಿನಲ್ಲಿ ಹಿಡಿದಿರುತ್ತವೆ. ಹಾಗಾಗಿ ನಾವು ಸಾರಜನಕ ಗೊಬ್ಬರದ ಮೇಲೆ ಮಾಡುವ ಖರ್ಚನ್ನು ಕಡಿಮೆ ಮಾಡಬಹುದು. ಸಾರಜನಕವಲ್ಲದೆ ಮಣ್ಣಿನಲ್ಲಿರುವ ಸಾವಯವದ ಅಂಶ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಮಣ್ಣಿನ ಫಲವತ್ತತೆ, ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮ ಅಭಿವೃದ್ಧಿ ಹೊಂದುತ್ತವೆ. ಹಸಿರು ಗೊಬ್ಬರದ ಬೆಳೆಗಳು ಮಣ್ಣಿನಲ್ಲಿರುವ ಭೌತಿಕ ವಾತಾವರಣ ಸುಧಾರಿಸಿ ಹವೆಯಾಡುವಂತೆ, ಬೇರು ಚೆನ್ನಾಗಿ ಬೆಳೆಯುವಂತೆ ಮತ್ತು ಸಾಕಷ್ಟು ತೇವಾಂಶ ಹಿಡಿದಿಟ್ಟುಕೊಳ್ಳಲು ಸಹಾಯವಾಗುತ್ತವೆ. ಮಣ್ಣಿನಲ್ಲಿ ಪ್ರಮುಖ ಬೆಳೆಗೆ ಲಭ್ಯವಾಗದೇ ಇರುವ ಮುಖ್ಯ ಮತ್ತು ಲಘು ಪೋಷಕಾಂಶಗಳನ್ನು ಹಸಿರೆಲೆ ಗೊಬ್ಬರದ ಬೆಳೆ ಹೀರಿಕೊಂಡು ಅದನ್ನು ಮಣ್ಣಿಗೆ ಸೇರಿಸಿ ಲಭ್ಯವಾಗುವಂತೆ ಮಾಡುತ್ತವೆ. ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಆಗಾಗ ಕತ್ತರಿಸಿದರೂ ಕೂಡ ಹೊಸ ಚಿಗುರು ಬಿಟ್ಟು ಬೆಳೆಯುವ ಗುಣಧರ್ಮ ಹೊಂದಿವೆ. ಹಸಿರು ಗೊಬ್ಬರದ ಬೆಳೆಗಳನ್ನು ಇಡೀ ಬೆಳೆಯಾಗಿ ಬೆಳೆಯಬಹುದಲ್ಲದೆ ಅಂತರ ಬೆಳೆಯಾಗಿ ಬೆಳೆಯಬಹುದು. ಉದಾಹರಣೆಗೆ ಹತ್ತಿ, ಕಬ್ಬು, ತಂಬಾಕು, ಮೆಣಸಿನಕಾಯಿ, ಮೆಕ್ಕೆಜೋಳ, ಭತ್ತ ಹಾಗೂ ಹಣ್ಣಿನ ಬೆಳೆಗಳಲ್ಲಿ ಬಳಸಬಹುದು. ಹಸಿರು ಗೊಬ್ಬರವನ್ನು ಮುಗ್ಗು ಹೊಡೆಯುವುದರಿಂದ ಮಣ್ಣಿನಲ್ಲಿನ ಉಪಯುಕ್ತ ಜೀವಾಣುಗಳು ವೃದ್ಧಿ ಹೊಂದಿ ಜೈವಿಕ ಕ್ರಿಯೆಗಳು ಸರಾಗವಾಗಿ ನಡೆಯುತ್ತವೆ. ಹಸಿರು ಗೊಬ್ಬರಗಳ ಬೀಜಗಳ ಲಭ್ಯತೆ, ಬೆಳೆಯುವ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಬೆಳೆದು ಬಳಸಿರಿ ಹಸಿರೆಲೆ ಗೊಬ್ಬರ, ಆಗ ಆನಂದಿಸುತ್ತೀರಿ ಬೆಳೆಯ ಅಬ್ಬರ. ಹಸಿರು ಗೊಬ್ಬರ ನಿಮ್ಮ ಬಾಳಿನಲ್ಲಿ ತರುವುದು ಚಮತ್ಕಾರ. ಹಸಿರು ಗೊಬ್ಬರ ನಿಮ್ಮ ಬಾಳಿನಲ್ಲಿ ತರುವುದು ಚಮತ್ಕಾರ. ನಮಸ್ಕಾರ. ಹಸಿರೆಲೆ ಗೊಬ್ಬರ ಕಿರುರೂಪಕ ಕೇಳಿದಿರಿ. ರೈತ ಬಾಂಧವರೇ ಮತ್ತು ಸಾರ್ವಜನಿಕರೇ, ಗಮನಿಸಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿಸಿದ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳ 2024 ದಿನಾಂಕ 7, 8 ಮತ್ತು 9 ಡಿಸೆಂಬರ್ 2024 ಮೂರು ದಿನಗಳ ಕಾಲ ಆಯೋಜಿಸಿದೆ. ಹವಾಮಾನಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿ ನಡೆಯಲಿರುವ ಈ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತವಿದೆ. ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಸಹ ಕರೆತನ್ನಿ. ಈಗ ಶ್ರೀಮಂತ್ ಎಲ್ ಕಾಂಬಳೆ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳೋಣ. ಅಲ್ಲ ಮಸರ ಬುದ್ಧಿ ಬೇಡಿಗೆ ಹೋಗಿ ತರುವರದೊಳಗೆ ಅಲ್ಲಿಗೆ ಹೋಗಿ ತರುವರದೊಳಗೆ ಮಲ್ಲಯ್ಯ ಮಾಯಾಗಿ ಹೋಗ್ಯಾರ ಮಾಡೋ ನೀ ಗುರು ಜಾನ ಮಾಡು ಮಾಡೋ ನೀ ಶಿವ ಭಜನ ಮಾಡೋ ಮಾಡೋ ನೀ ಶಿವ ಜಾನ ಮಾಡೋ ಮಾಡೋ ನೀ ಗುರು ಮಾಡಿದೆ ಮಲ್ಲಯ್ಯಂತಾನ ಉಣಸು ತಾನ ಬಿಡಲಂತಾನ ಕಾತ ಮಾಡಿದೆ ಮಲ್ಲಯ್ಯಂತಾನ ಉಣಸು ತಾನ ಬಿಡಲಂತಾನ ತಿರಗಿ ತಿರಗಿ ಅವ ಬೇಜಾರ ಬಂದ ಮೇಲೆ ಶ್ರೀಶೈಲ ದಾರಿ ಅವ ಎಡದಾನ ಮಾಡೋ ನೀ ಗುರು ಜಾನ ಮಾಡು ಮಾಡೋ ನೀ ಶಿವ ಭಜನ ಏರ್ಯಾನ ಹಿಂದ ಕಮೂರು ಮಳ ಸರದಾನ ಕಮರಿಯ ಕೋಟ ಏರ್ಯಾನ ಹಿಂದ ಕಮೂರು ಮಳ ಸರದಾನ ಕಮರಿಯ ಕೋಟ ಏರ್ಯಾನ ಹಿಂದ ಕಮೂರು ಮಳ ಸರದಾನ ಕಮರಿಯ ಕೋಟ ಏರ್ಯಾನ ಹಿಂದ ಕಮೂರು ಮಳ ಸರದಾನ ಮಲ್ಲಯ್ಯ ಮಲ್ಲಯ್ಯನ್ನು ಚಿಡಿಯದರೊಳಗೆ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಬಂದು ಕೈಯ ಹಿಡದಾರ ಮಾಡೋ ನೀ ಗುರುಜನ ಮಾಡು ಮಾಡೋ ನೀ ಶಿವ ಭಜನ